ಕ್ಷೀಣಿಸುತ್ತಿರುವ ಸಂಪನ್ಮೂಲ. ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು. ವಿವೇಚನೆಯಿಂದ ಇಂಧನ ಬಳಸೋಣ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲೂರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಕೀಟ ಮತ್ತು ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಗಳನ್ನು ಕೇಳುವಿರಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. गर्मी का मौसम छुट्टियों के साथ जानलेवा लू भी लाता है. लू से बचने के लिए खूब पानी पिए, खासकर जब बहुत पसीना आ रहा हो तब. ORS, नींबू पानी, छाछ इत्यादि पिए. चाय, कॉफी और कोल्ड ड्रिंक्स पीना टाले. धूप से बचे, खासकर 11 से 4 के बीच. हल्के रंग के आरामदायक कपड़े पहने, सिंथेटिक कपड़े ना पहने. बाहर जाते समय पीने का पानी साथ रखें. छाता, टोपी, गमछा, पगड़ी या दुपट्टे से सर को ढके. धूप में अधिक शारीरिक परिश्रम टाले. यदि कार्य अनिवार्य है तो बीच में आराम करें. ये सावधानियां आपकी जान बचा सकती है. आपके हित में तत्पर NDMA. ಇದೀಗ ಕೇಳಿ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಕೀಟ ಮತ್ತು ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳು. ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಎಸ್ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಓಂಕಾರಪ್ಪ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಅಡಿಕೆಯಲ್ಲಿ ಕಂಡುಬರ್ತಕ್ಕಂಥ ಕೀಟಗಳು ಹಾಗೂ ರೋಗಗಳು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಸಾಕಷ್ಟು ಜನ ರೈತರು ಅಡಿಕೆ ಬೆಳೀತಿದ್ದಾರೆ. ಇತ್ತೀಚೆಗಂತೂ ಅಡಿಕೆ ಬೆಳೀಲಿಕ್ಕಂಥ ಪ್ರದೇಶ ಇನ್ನೂ ಹೆಚ್ಚೆಚ್ಚು ಜಾಸ್ತಿ ಆಗ್ತಲೇ ಇದೆ. ಈಗ ಇದರಲ್ಲಿ ಸಾಕಷ್ಟು ಕೀಟ ಮತ್ತು ರೋಗಗಳು ಕಂಡುಬರ್ತದೆ. ಮೊದಲಿಂದನೂ ಕಂಡುಬರ್ತವೆ, ಈಗಲೂ ಕಂಡುಬರ್ತದವೆ. ಇದರಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದ ಕೀಟಗಳು ಮತ್ತು ರೋಗಗಳು ಯಾವ್ಯಾವಿದ್ದಾವೆ ಸರ್? ಸೊ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆ ತುಂಬ ವಿಸ್ತೀರ್ಣ ಆಗ್ತಾ ಇದೆ. ಯಾಕೆ ಅಂದರೆ ಸಹಜವಾಗಿ ರೈತರಿಗೆ ಏನಿರುತ್ತೆ ಅಂದರೆ ಈಗ ಕೂಲಿ ಆಳುಗಳ ಸಮಸ್ಯೆ ಜಾಸ್ತಿ, ಆಮೇಲೆ ಸುಲಭವಾಗಿ ಬರ್ತಕ್ಕಂತ ಬೆಳೆ, ಆಮೇಲೆ ಹೆಚ್ಚಿನ ಶ್ರಮ ಇರಲ್ಲ. ಈಗ ನೀರಾವರಿ ಸೌಲಭ್ಯ ಚೆನ್ನಾಗಾಯ್ತು ನಮಗೆ, ಭದ್ರಾ ನೀರು ಬಂತು, ಹಾಗಾಗ್ಬಿಟ್ಟು ಎಲ್ಲ ಬೋರ್ವೆಲ್ಗಳು ಚೆನ್ನಾಗಿ ಇವಾಗ ರೀಚಾರ್ಜ್ ಆಗಿಬಿಟ್ಟು ಉತ್ತಮವಾದ ನೀರಿನ ಸೌಲಭ್ಯ, ಎಲ್ಲೆಲ್ಲಿ ನೀರು ಚೆನ್ನಾಗಿ ಸಿಗುತ್ತಲ್ಲ ಅಲ್ಲ ಅಡಿಕೆ ಆಗಿಬಿಟ್ಟಿದೆ. ಸೊ ಈ ರೀತಿ ಅಡಿಕೆ ಬೆಳೆ ವಿಸ್ತೀರ್ಣ ಹೆಚ್ಚಾದಂಗೆ ಸಮಸ್ಯೆನೂ ಹೆಚ್ಚಾಗುತ್ತೆ. ಅದು ಜಗದ ನಿಯಮ. ಅದು ಯಾಕೆಂದ್ರೆ ಯಾವುದೇ ಬೆಳೆನೇ ಅತಿಯಾದಾಗ ಬೇರೆ ಎಲ್ಲ ರೀತಿಯ ಮರಗಿಡಗಳನ್ನು ನಾವು ಇವತ್ತು ನಾಶ ಮಾಡಿಬಿಟ್ಟಿದ್ವಿ. ಎಲ್ಲ ಮರಗಿಡಗಳನ್ನು ನಾಶ ಮಾಡಿಬಿಟ್ಟು ಬರೀ ಅಡಿಕೆ ಬೆಳೆ ಒಂದನ್ನೇ ನಾವು ಹೆಚ್ಚಿಗೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಹುಳ ರೋಗ ಎಲ್ಲ ಅಡಿಕೆ ಗಿಡಕ್ಕೆ ಅಡ್ಜಸ್ಟ್ ಆಗ್ತಾಯಿದ್ದಾವೆ. ಅವು ಪ್ರಕೃತಿ ನಿಯಮ. ಯಾಕೆ ನಾವು ಬದುಕಬೇಕಲ್ಲ ಹುಳ ರೋಗಗಳು. ಹಾಗಾಗಿಬಿಟ್ಟು ಎಲ್ಲ ಅಡಿಕೆನಲ್ಲಿ ನಮ್ಮ ದಿನನಿತ್ಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ದಿನ 15-20 ಜನ ರೈತರು ಬರ್ತಾರೆ. ಅದರಲ್ಲಿ 90 ಭಾಗ ರೈತರಲ್ಲ ಅಡಿಕೆನೇ, ಸಾ ನಮ್ಮ ಅಡಿಕೆಗೆ ಹುಳ ಬಂದಿದೆ, ಈ ರೋಗ ಬಂದಿದೆ ಅಂತ ದಿನನಿತ್ಯ ಅನೇಕ ಸಮಸ್ಯೆಗಳನ್ನು ತರ್ತಾರೆ. ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ಅಡಿಕೆ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ಸಮಸ್ಯೆ ವಿಪರೀತ ಆಗ್ತಾ ಇರೋದು ನಮಗೆ ದಿನನಿತ್ಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಅನುಭವದ ಮೂಲಕ ನಾವು ಕಂಡುಕೊಳ್ತಾ ಇದೀವಿ. ಸೊ ಇವು ಮುಖ್ಯವಾಗಿ ಅಡಿಕೆ ನೆಲೆಯಲ್ಲಿ ಬರ್ತಕ್ಕಂಥ ಕೀಟಗಳು ಯಾವುವು ಅಂದರೆ ರಸ ಇರುವಂಥ ಶಲ್ಕ ಕೀಟ, ಒಂಬಾಳೆ ತಿನ್ನುವ ಹುಳ, ಸುಳಿ ತಿಗ್ಣಿ, ಆಮೇಲೆ ಇನ್ನೊಂದು ನುಸಿ ಬರುತ್ತೆ. ಅದು ಕೀಟ ಅಲ್ಲ, ಅದು ಅದು ನುಸಿನಲ್ಲಿ ಎರಡು ರೀತಿ ಬರುತ್ತೆ, ಒಂದು ಕೆಂಪು ನುಸಿ ಅಂತ ಬರುತ್ತೆ, ಒಂದು ಬಿಳಿ ನುಸಿ ಅಂತ ಬರುತ್ತೆ. ಸೊ ಇವು ಪ್ರಮುಖವಾಗಿ ಬರ್ತಕ್ಕಂಥ ಕೀಟ ಮತ್ತು ನುಸಿ ಬಾಧೆ ನಮ್ಮ ಅಡಿಕೆ ಬೆಳೆಯಲ್ಲಿರ್ತಕ್ಕಂಥದ್ದು. ಇನ್ನು ರೋಗಗಳು ಅಂದರೆ ಯಾವ್ಯಾವ ಅಂದರೆ ಅಡಿಕೆನಲ್ಲಿ ಕಂಡು ಬರ್ತಕ್ಕಂಥ ರೋಗಗಳು ಸುಳಿ ಕೊಳೆ ರೋಗ, ಅಣಬೆ ರೋಗ, ಒಂಬಾಳೆ ಒಣ ರೋಗ, ಎಲೆ ಚುಕ್ಕೆ ರೋಗ, ಇವು ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ರೋಗಗಳು. ಮೊದಲಿಗೆ ನಾವು ಈ ಕೀಟಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಶಲ್ಕ ಕೀಟ ಅಂತ ಹೇಳಿದ್ರಿ ಸರ್, ಈ ಶಲ್ಕ ಕೀಟನ ಯಾವ ರೀತಿ ಗುರುತಿಸಬಹುದು, ಇದು ಯಾವ ಕಾರಣಕ್ಕೆ ಬರುತ್ತೆ, ಯಾವ ಸಮಯದಲ್ಲಿ ಬರುತ್ತೆ, ಇದರ ನಿರ್ವಹಣಾ ಕ್ರಮಗಳು ಯಾವ ರೀತಿ ಇರುತ್ತೆ ಸರ್? ಸಾಮಾನ್ಯವಾಗಿ ಶಲ್ಕ ಕೀಟಗಳು ಒಂದು ಒಣ ವಾತಾವರಣ, ಮಳೆಗಾಲ ಆಗ್ಬಹುದು, ಬೇಸಿಗೆ ಕಾಲ ಆಗ್ಬಹುದು. ಮಳೆಗಾಲ ಅಂದ್ರೆ ನಮ್ಗೆ ನೀರಂತ ಇದೆ ಮಲೆನಾಡಲ್ಲ, ನಿರಂತ ಮಳೆ ಇರೋದಿಲ್ಲ, ಒಣ ವಾತಾವರಣ ಇದ್ದಂತ ಈ ಶಲ್ಕ ಕೀಟಗಳು ಹೆಚ್ಚಾಗುತ್ತೆ. ಈ ಕೀಟ ಹೇಗಿರುತ್ತೆ ಅಂದ್ರೆ ಈ ಕೀಟಗಳು ಓಡಾಡಲಿಕ್ಕೆ ಆ ಒಂದ್ ಕಡೆ ಕೂತ್ ಬಿಡುತ್ತವೆ. ಆದ್ರೆ ಈ ಕೀಟಗಳು ಒಂದು ಕೀಟ ಸುಮಾರು 50-60 ಮೊಟ್ಟೆ ಇಡುತ್ತೆ, ಆ ಮೊಟ್ಟೆಯಿಂದ ಮರಿಗಳು ಬರ್ತಲ್ಲ ಅವು ಮೊದಲನೇ ಹಂತ ಎರಡನೇ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಓಡಾಡ್ತವೆ. ಅವು ಒಂದು ಜಾಗದಾಗ ಎಳೆಯದಾದ ರಸ ಇರು ಚೆನ್ನಾಗಿ ಸಿಗ್ತಕ್ಕಂಥ ಜಾಗದ ಒಂದು ರಾತಿ ಕೂತು ಅಂದರೆ ಅವು ಮತ್ತೆ ಜೀವನ ಪರ್ಯಂತ ಮತ್ತೆ ಬೇರೆ ಕಡೆ ಹೋಗಲ್ಲ, ಅಲ್ಲೇ ರಸ ಈರಿ ಈರಿ ಈರಿ ಅವು ಬದುಕ್ತವೆ. ಸೊ ಈ ರೀತಿ ಅವು ನಿರಂತರವಾಗಿ ರಸ ಈರೋದ್ರಿಂದ ಸಾಮಾನ್ಯವಾಗಿ ಏನಾಗುತ್ತೆ, ಅದು ಒಂಬಾಳೆನಲ್ಲಿ ರಸ ಈರಿದಾಗ ಸಹಜವಾಗಿ ಗಿಡಕ್ಕೆ ಪೋಷಕಾಂಶ ತಾಕತ್ ಕಡಿಮೆ ಆಗ್ಬಿಟ್ಟು ಹಾಗೆ ಒಣಗೋಗ್ಬಿಡುತ್ತೆ. ಈ ಲಕ್ಷಣಗಳನ್ನ ಗುರುಸೋದು ರೈತ ಬಾಂಧವರಿಗೆ ಬಹಳ ಸುಲಭ. ಶಲ್ಕ ಕೀಟ ಬಂದಿರತಕ್ಕಂಥ ಒಂಬಾಳೆಗಳು ಬಾಧೆಗೊಳಗಾದ ಒಂಬಾಳೆಗಳಿರ್ತಕ್ಕಂಥ ಮರದಡೆ ಕೂತ್ಕೊಂಡಿದ್ರು ಅಂದ್ರೆ ತಲೆ ಮೇಲೆ ಜೇನುತುಪ್ಪ ತರ ಹನಿ ಹನಿ ಬೀಳ್ತಾ ಇರುತ್ತೆ. ಈ ಶಲ್ಕ ಕೀಟ ಬಾಧೆ ಬಂತು ಅಂದ್ರೆ ಆ ಒಂಬಾಳೆ ಎಲ್ಲ ಅಂಟಂಟಾಗಿತ್ತು, ಮುಟ್ಟಕ್ಕೆ ಬರೋದಿಲ್ಲ, ಆ ರೀತಿ ಇರುತ್ತೆ ಮೊದಲನೇದು. ಆಮೇಲೆ ಅದ್ರ ಕೆಳಗೆ ಯಾರು ಕೂತ್ರೂ ತಲೆ ಮೇಲೆ ಜೇನುತುಪ್ಪ ತರ ಸುರಿತಾ ಇರುತ್ತೆ, ಇದು ಶಲ್ಕ ಕೀಟದ ಲಕ್ಷಣ. ಸೊ ಇದನ್ನ ನಾವು ಗುರುತಿಸ್ಬಿಟ್ಟು ಓ ಇದರಲ್ಲಿ ಶಲ್ಕ ಕೀಟ ಬಂದಿದೆ ಅಂತ ನಾವು. ಆಮೇಲೆ ಇನ್ನೊಂದು ಶಲ್ಕ ಕೀಟದ ಇನ್ನೊಂದು ವಿಶೇಷ ಏನು ಅಂದ್ರೆ ನೋಡ್ಬೋದು ನಾವು, ಶಲ್ಕ ಕೀಟ ಹೆಚ್ಚಾಗಿರುವಂತ ಅಡಿಕೆ ಗಿಡಗಳಲ್ಲಿ ಇರುವೆಗಳು ಗೊದ್ದಗಳು ಕೆಂಜೆಗಳು ಇರ್ತಾವ. ಯಾಕೆಂದ್ರೆ ಅವಕ್ಕೂ ಅವಕ್ಕೂ ನಂಟು. ಈ ಶಲ್ಕ ಕೀಟದ ಮರಿ ಹುಳ ಇರ್ತಲ್ಲ ಪ್ರಾರಂಭ, ಅವನ್ನ ಇವೆ ಎತ್ಕೊಂಡೋಗ್ಬಿಟ್ಟು ಚೆನ್ನಾಗಿರೋ ಎಳೆ ಒಂಬಾಳೆ ಇರೋ ಕಡೆ ಬಿಡ್ತಾವೆ. ಯಾಕೆಂದ್ರೆ ಅವಕ್ಕೂ ಅವಕ್ಕೂ ಅವು ಸ್ನೇಹ ಅದು. ಸೊ ಅಲ್ಲಿ ಬಿಟ್ಟ ತಕ್ಷಣ ಅದು ಇಲ್ಲೆಲ್ಲಿ ರಸ ಇರ ಅಂಟು ಬಿಡುತ್ತೆ, ಆ ಅಂಟು ಜೇನುತುಪ್ಪದಂಗೆ ಇರ್ತಲ್ಲ, ಆ ಜೇನುತುಪ್ಪದ ಅಂಟನ್ನು ತಿನ್ನಕ್ಕೆ ಹೋಗ್ತು. ಯಾಕೆಂದ್ರೆ ಇರುವೆಗಳು ಗೊದ್ದಗಳು ಕೆಂಜಗಳೇನು ಅಡಿಕೆ ಬೆಳೆಗೆ ಹಾನಿ ಮಾಡಲ್ಲ, ಆದ್ರೆ ಇವು ಈ ಹುಳುಗಳ ಜೊತೆ ಸ್ನೇಹ ಬೆಳೆಸ್ಕೊಂಬಿಟ್ಟು ಈ ಹುಳುಗಳು ಜಾಸ್ತಿ ಆದ ಗಿಡ ಹಾಳಾಗುತ್ತೆ. ಸೊ ಈ ರೀತಿ ಶಲ್ಕ ಕೀಟದಿಂದ ನಮ್ಮ ಅಡಿಕೆ ಬೆಳೆ ಒಂಬಾಳೆ ಇಳುವರಿ ಕುಂಠಿತ ಆಗುತ್ತೆ. ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ? ನಿರ್ವಹಣೆ ಮಾಡೋದು ಹೀಗೆ ಅಂದ್ರೆ ಇದನ್ನ ನಾವು ಪ್ರಾರಂಭಿಕ ಹಂತದಲ್ಲಿ ಬಾಧೆ ಒಳಗಾಗಿರ್ತಕ್ಕಂಥವನ್ನ ಕಿತ್ತು ಸುಟ್ಟಾಕ್ಬೇಕು. ಯಾಕಂದ್ರೆ ನಾವು ಅಲ್ಲೇ ಬೇಸಾಗಿ ಮತ್ತೆ ಇನ್ನೊಂದು ಗಿಡ ಕಂಟಿಗಳತ್ತೆ ಗೊತ್ತಾಯ್ತಲ್ಲ, ಸುಟ್ಟಾಕ್ಬೇಕು ಒಂದು. ಆ ನಂತರ ಇವು ಪ್ರಾರಂಭಿಕ ಹಂತದಲ್ಲಿ ಗುರುತಿಸ್ಬಿಟ್ಟು ಇವಕ್ಕೆ ನಾವು ಡೈಮಿಥೈಟ್ ಅಂತಕ್ಕಂಥ ಒಂದು ಕೀಟನಾಶಕ 1.7 ಮೇಲೆ 1 liter ನೀರಿಗೆ ಬೆರೆಸ್ಬಿಟ್ಟು ಸಿಂಪಡಣೆ ಮಾಡಿದರೆ ಇದನ್ನು ನಾವು ಹತೋಟಿ ಮಾಡಬಹುದು. ಈ ರೀತಿ ನಾವು ಪ್ರಾರಂಭಿಕ ಹಂತದಲ್ಲೇ ನಾವು ಕೀಟವನ್ನು ಹತೋಟಿ ಕ್ರಮ ಕೈಗೊಂಡ್ರೆ ಇದನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಶಲ್ಕ ಕೀಟ ಆದ್ಮೇಲೆ ಒಂಬಾಳೆ ತಿನ್ನುವ ಹುಳು ಅಂತ ಹೇಳಿದ್ರಿ ಸರ್, ಅದು ಯಾವ ರೀತಿ ಇರುತ್ತೆ, ಯಾವ ಹಂತದಲ್ಲಿ ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆಯಲ್ಲಿ ಒಂಬಾಳೆ ತಿನ್ನುವ ಹುಳು ಅವಳು ಹೆಚ್ಚಾಗ್ತಾ ಇದೆ. ಸೊ ಒಂಬಾಳೆ ತಿನ್ನುವ ಹೆಸರೇ ಇದೆ, ಅದು ಒಂಬಾಳೆ ತಿನ್ನುವ ಹುಳ. ಒಂಬಾಳೆ ಬಂದ್ಮೇಲೆ ಒಂಬಾಳೆ ದಾಳಗಳ ಮೇಲೆ ಮೊಟ್ಟೆ ಇಡುತ್ತೆ, ಚಿಟ್ಟೆ ಬಂದು ಮೊಟ್ಟೆಯಿಂದ ಮರಿ ಹೊರ ಬರುತ್ತೆ, ಆ ಮರಿ ಏನ್ ಮಾಡುತ್ತೆ ಒಂಬಾಳೆ ಮೇಲೆಲ್ಲ ತಿಂದು ತಿಂದು ಇಕ್ಕೆ ಬಿಟ್ಟಿರುತ್ತೆ. ಆ ಒಂಬಾಳೆ ದಳಗಳ ಮೇಲೆ ಏನು ಆ ಇಕ್ಕೆ ಯಾವ ರೀತಿ ಇರುತ್ತೆ ಸೂಕ್ಷ್ಮ ಗಮನಿಸಿದ್ರೆ ಗಸಗಸೆ ಪುಡಿತಾರೆ, ಈ ಗಸಗಸೆ ನೋಡ್ದಂಗೆ ಆಗುತ್ತೆ. ಸೊ ರೈತಗೆ ನಾನು ಬಂದಂಥ ರೈತಗೆ ನಾನು ಬೂತ್ ಕನ್ನಡಿ ಇರ್ಬೋದು ಅಥವಾ ಹಾಗೇನೇ ಗುರುತಿಸ್ಬೋದು, ರೈತ ಬಂದು ಒಂಬಾಳೆ ತಿನ್ನುವ ಹುಳ ಇದ್ದಂಥ ಒಂಬಾಳೆ ದಳಗಳಲ್ಲಿ ಗಸಗಸೆ ಪುಡಿ ಥರ ಇತ್ತು ಅಂದರೆ ಅದು ಒಂಬಾಳೆ ತಿನ್ನುವ ಹುಳುವ ಲಕ್ಷಣ. ಅದು ಇಲ್ಲದೇ ಒಂಬಾಳೆ ಒಣಗಿದ್ರೆ ಅದು ಒಂಬಾಳೆ ಒಣಗುವ ರೋಗದ ಲಕ್ಷಣ. ಸೊ ಇದನ್ನ ರೈತ ಬಾಂಧವರು ಗುರ್ಸೋದು ಕಲಿಬೇಕು. ಹೊಂಬಾಳೆ ತಿನ್ನುವ ಹುಳು ಇತ್ತು ಅಂದ್ರೆ ಅದು ಇಕ್ಕೆನ ಏನ್ ಮಾಡಿರುತ್ತೆ, ಜೋಡಿಸಿರುತ್ತೆ, ಅದು ಗಸಗಸೆ ತರ ಇರುತ್ತೆ. ಆ ಗಸಗಸೆ ತರ ಇತ್ತು ಅಂದ್ರೆ ಅದು ಹೊಂಬಾಳೆ ತಿನ್ನುವ ಹುಳ. ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಸಮಸ್ಯೆ, ಅದು ಈ ವರ್ಷ ಅಂತೂ ಬಹಳಷ್ಟು ಜನ ರೈತರು ಹೊಂಬಾಳೆ ತಿನ್ನುವ ಸಮಸ್ಯೆನೆ ತಗೊಂಡ್ ಬರ್ತಾ ಇದೆ. ಸೊ ಆದ್ರಿಂದ ರೈತ ಬಾಂಧವರು ಇದನ್ನ ಪ್ರಾರಂಭಿಕ ಹಂತದಲ್ಲಿ ಗುರುತಿಸಬೇಕು. ಯಾಕೆಂದ್ರೆ ನೀವು ಒಂದು ಬಾರಿ ಹೊಂಬಾಳೆ ತಿನ್ಮೇಲೆ ಅದು ಒಳಭಾಗದಲ್ಲಿ ತಿಂತಾ ಇರುತ್ತೆ, ಮೇಲ್ಗಡೆ ಎಲ್ಲ ಅದ್ರದ ಇಕ್ಕೆನ ಸುತ್ತು ಮೇಲ್ಕಡೆ ಹರಡ್ಕೊಂಡಿರ್ತೀವಿ. ಅವ ನಾವು ಯಾವ ಔಷಧಿ ಕೆಲವು ಬಾರಿ ಔಷಧಿ ಹೊಡೆದಾಗ ಹಾನಿ ಜಾಸ್ತಿ ಆದಾಗ ಅದಕ್ಕೆ ತಲುಪೋದೇ ಇಲ್ಲ. ಅನೇಕ ರೈತರು ಏನ್ ಮಾಡ್ತಾರೆ, ಹಾನಿ ಜಾಸ್ತಿ ಆದ್ಮೇಲೆ ತಗೊಂಬರ್ತಾರೆ ನಮ್ಮ ಹತ್ರ. ಜಾಸ್ತಿ ಆದ್ಮೇಲೆ ತಗೊಂಬಂದಾಗ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲೇ ತಿಂದು ಹೊರಟೋಗ್ಬಿಟ್ಟಿರ್ತದೆ, ಇರೋದಿಲ್ಲ ಅಲ್ಲಿ. ಬರೀ ಇದ್ರೂ ಕೂಡ ಕೋಶಗಳಿರ್ತವೆ, ಕೋಶಗಳಿಗೆ ಸಿಂಪಡಣೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ಅದರಿಂದ ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿಬಿಟ್ಟು ಈ ಹೊಂಬಾಳೆ ತಿನ್ನುವ ಹುಳುಗಳನ್ನು ಗುರುತಿಸೋದು ಬಹಳ ಮುಖ್ಯ. ಇದನ್ನ ರೈತ ಬಾಂಧವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮಾತ್ರ ನಾವೆಲ್ಲ ಮಾಹಿತಿ ಹೇಳ್ಕೊಡ್ತೀವಿ, ಇದನ್ನ ಕಲ್ತ್ಕೋಬೇಕು. ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಸರ್? ಈ ಹೊಂಬಾಳೆ ತಿನ್ನುವ ಹುಳನ್ನು ಹತೋಟಿ ಮಾಡೋ ವಿಧಾನ ಅಂದ್ರೆ, ನಾನು ಹೇಳಿದ್ನಲ್ಲ, ಪ್ರಾರಂಭಿಕ ಹಂತದಲ್ಲಿ ಗುರುತಿಸೋದು ಬಹಳ ಮುಖ್ಯ. ನಮ್ಮ ರೈತ ಬಾಂಧವರು ಯಾವುದೇ ಹುಳ ಆಗ್ಬಹುದು, ರೋಗ ಆಗ್ಬಹುದು, ಪ್ರಾರಂಭಿಕ ಹಂತದಲ್ಲಿ ನಾವು ಗುರುತಿಸಲಿಲ್ಲ ಅಂದ್ರೆ ಅದರ ಬಾಧೆ ಹೆಚ್ಚಾದ್ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಕಣ್ಣು ಬೆಳಗಾದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು, ಡಾಕ್ಟ್ರೇ ನಮ್ಮ ಜೀವ ಉಳಿಸ್ರಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ, ಬಾಟ್ಲ್ ಹಚ್ಚಾರೆ, ಬದುಕಿ ನಿನ್ನ ಹಣೆ ಬರ ಅಂತಾರೆ. ಇದು ಅದೇ ಕೇಸು. ಹಾನಿ ಜಾಸ್ತಿ ಆದ್ಮೇಲೆ ಬಂದು ನಮ್ಮ ಹತ್ರ ಬಂದು, ಸ್ವಾಮಿ ನಮಗೆ ಹಾನಿ ಜಾಸ್ತಿ ಆಗಿದೆ ಅಂದ್ರೆ ಆ ವಿಜ್ಞಾನಿ ಏನು ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ರೈತ ಬಾಂಧವರು ಹೊಂಬಾಳೆ ತಿನ್ನುವ ಹುಳುವನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿಬಿಟ್ಟು ಹೊಂಬಾಳೆ ಹೆಸರು ಒಂಥರ ಕೇಳ್ತೀವಿ ನಾವು ರೈತ ಬಾಂಧವರು. ಯಾರಿಗೂ ಕೂಡ ನಾವು ಪೂರ್ತಿ ಹೊಂಬಾಳೆನೇ ಕತ್ತರಿಸ್ಕೊಂಬರ್ರಿ ಅಂತೇಳಿ ಒಂದೆರಡು ಹೆಸರುಗಳನ್ನು ತಗೊಂಬಂದ್ರೆ ನಾವು ಅದನ್ನು ನೋಡಿಬಿಟ್ಟು ಹೊಂಬಾಳೆ ತಿನ್ನುವ ಲಕ್ಷಣ ಕಂಡು ಬಂದರೆ ಕ್ವಿನಾಲ್ ವಾಸ್ ಅಂತ ಕೀಟನಾಶಕ ಬರುತ್ತೆ, 2 ml ಒಂದು ಲೀಟರ್ ನೀರು ಬೆರೆಸಿಬಿಟ್ಟು ನಾವು ಸಿಂಪಡಣೆ ಮಾಡಿದರೆ ಈ ಹೊಂಬಾಳೆ ತಿನ್ನುವ ಹುಳುವನ್ನು ನಾವು ಹತೋಟಿ ಮಾಡಬಹುದು. ಇದನ್ನ ಈ ರೀತಿ ಪ್ರಾರಂಭಿಕ ಹಂತದಲ್ಲೇ ಗುರುತಿಸ್ಬಿಟ್ಟು ಸಿಂಪಡಣೆ ಮಾಡಬೇಕು. ಬಾಧೆ ಜಾಸ್ತಿ ಆದ್ಮೇಲೆ ನಾವು ಹತೋಟಿ ಮಾಡಕ್ ಹೋದ್ರೆ ಇದನ್ನ ಹತೋಟಿ ಕಷ್ಟ ಆಗುತ್ತೆ. ಸರ್, ಈಗ ಇನ್ನೊಂದು ಕೀಟ ಹೇಳಿದ್ರಿ, ಸುಳಿತಿಗಣೆ ಅಂತ, ಇದು ಯಾವ ರೀತಿ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಅಡಿಕೆ ಬೆಳೆಯಲ್ಲಿ ಹೆಸರೇ ಇದೆ, ಅದು ಏನಂತ? ಸುಳಿತಿಗಣೆ. ಅನೇಕ ರೈತರು ಈ ಸುಳಿತಿಗಳಿಗೆ ಬಾಧೆನ ಏನೇ ಮಾಡ್ಕೊಂಡ್ಬಿಡ್ತಾರೆ, ಸರ್ ರೋಗ ಬಂದ್ಬಿಟ್ಟಿದೆ ಅಂತ. ಯಾಕಂದ್ರೆ ಇದ್ರ ಬಾಧೆ ಲಕ್ಷಣಗಳು ರೋಗದ ತರನೇ ಕಾಣ್ತವೆ. ಯಾಕೆ ರೋಗದ ತರ ಕಾಣ್ತವೆ ಅಂದ್ರೆ ಇದು ಹೆಸರೇ ಇದೆ, ಅದು ಸುಳಿತಿಗಣೆ. ಆ ಸುಳಿತಿಗಣೆ ಎಲ್ಲಿರುತ್ತೆ ಅಂದ್ರೆ ಸುಳಿ ಪಕ್ಕದಲ್ಲೇ ಬಚ್ಚಿಕೊಂಡಿರ್ತಾವ, ಆಗಲೊತ್ತು ಬಚ್ಚಿಕೊಂಡಿರ್ತಾವ. ಬಿಸಿಲು ಇದ್ದಾಗ ಅವು ಚುರುಕಾಗಿರಲ್ಲ, ಅವು ರಾತ್ರಿ ಹೊತ್ತು ಭಾರಿ ಚುರುಕಾಗಿರ್ತಾವ, ತಂಪತ್ನಾಗ ಆಗಲೊತ್ತು ಬಚ್ಚಿಕೊಂಡಿರ್ತಾವ. ಅವು ರಾತ್ರಿ ಹೊತ್ತು ತಂಪತ್ನಾಗ ಸುಳಿ ಮೇಲೆ ಹೋಗ್ಬಿಟ್ಟು ಎಲ್ಲ ಚುಚ್ಚಿ ಚುಚ್ಚಿ ರಸ ಇರುತ್ತಾವ. ಸೊ ಚುಚ್ಚಿ ಚುಚ್ಚಿ ರಸ ಇದ್ದಾಗ ಎಲ್ಲೆಲ್ಲಿ ಚುಚ್ಚಿ ರಸ ಇರಿರ್ತಾವ ಅಲ್ಲೆಲ್ಲ ಮಚ್ಚೆ ಬರ್ತಾವ. ಆ ಸುಳಿ ಓಪನ್ ಆದ್ಮೇಲೆ ಅರಳ್ಕೊಳ್ಳುತ್ತಲ್ಲ, ಎಲೆ ಹರಡ್ಕೊಂಡಾಗ ಆ ಎಲೆ ಮೇಲೆ ಕಾಣ್ಕೊಂತಾವ ಮಚ್ಚೆಗಳು. ಸಾರ್ ಎಲೆ ಮೇಲೆ ರೋಗ ಬಂದ್ಬಿಟ್ಟಿಂದ ಅನೇಕ ರೀತಿ ಸಾರ್ ರೋಗ ಅಂತಲ್ಲಪ್ಪ, ರೋಗ ಅಲ್ಲ ಇದು, ಸುಳಿ ತಿಗಣೆ. ಆನೆ ಲಕ್ಷಣ ಸುಳಿ ತಿಗಣೆ ನೋಡಿ ಔಷಧಿ ಸಿಂಪಡ. ಅನೇಕ ರೈತರು ಏನ್ ಮಾಡ್ತಾರೆ ಅಂದ್ರೆ ಆ ಎಲೆನಲ್ಲಿ ಮಚ್ಚೆ ಬಂದ್ರೆ ನೋಡಿ ಔಷಧಿ ಹೊಡಿಯಕ್ಕೆ ಉಪಯೋಗ ಇಲ್ಲ, ಮಚ್ಚೆಗೆ ಇದಕ್ಕೂ ಸಂಬಂಧ ಮುಗಿದೋಗಿದೆ. ಯಾಕೆ ಹೇಳಿ, ಸುಳಿನಲ್ಲಿ ರಸ ಇರುವ ಹುಳುವನ್ನ ಗುರುತಿಸಿ ಸುಳಿಗೆ ನಾವು ಸಿಂಪಡಣೆ ಮಾಡಿದ್ರೆ ಮಾತ್ರ ಸುಳಿ ತಿಗಣೆಯನ್ನು ಹತೋಟಿ ಮಾಡಬೇಕು. ನೋಡಿ, ರೈತ ಬಂದವ್ರು ನಾವು ಯಾವಾಗಲೂ ಹೋಗ್ತೀವಿ, ಎಲೆ ಮೇಲೆ ಮಚ್ಚೆ ಕಾಣಿಸ್ಕೊಂಡಾಗ ಸುಳಿಯನ್ನು ಗಮನಿಸ್ರಿ. ಆ ಸುಳಿ ಸಂದಿನ ಹುಳ ಇರ್ತವೆ, ಆ ಹುಳ ಇದ್ದಾಗ ಆ ಸುಳಿ ಸಂದಿಲಿ ನಾವು ಗಮನಿಸಿದಾಗ ತಲೆ ಏನಿದ್ದಂಗಿತ್ತು, ಮರಿಗಳೆಲ್ಲ ಬೆಳ್ಳಗಿರ್ತವೆ, ದೊಡ್ಡವಲ್ಲ ಕೆಂಪಗಿತ್ತ. ಸೊ ಆ ಸುಳಿ ಸಂದಿಲಿ ಹುಳುಗಳನ್ನ ನೋಡಿ ಔಷಧಿ ಹೊಡಿಬೇಕೇ ಹೊರತು ಈ ಮಚ್ಚೆಗಳನ್ನ ನೋಡಿ ಔಷಧಿ ಹೊಡೆದ್ರೆ ಉಪಯೋಗ ಇಲ್ಲ. ಅನೇಕ ರೈತರು ಮಾಡ್ಬಿಟ್ಟೆ, ಅಯ್ಯ ಸರ್ ಮಚ್ಚೆ ಬಂದ್ಬಿಡ್ದು, ಅದಕ್ಕೆ ಔಷಧಿ ಉಪಯೋಗ ಇಲ್ಲ. ಯಾಕೆಂದ್ರೆ ಸುಳಿನಲ್ಲಿ ಹಾನಿಯಾಗಿರೋದು, ಸುಳಿ ಸಂದಿಲಿ ಹುಳ ಇರೋದು ನೋಡ್ಕೊಂಡು ಸಿಂಪಡಣೆ ಮಾಡಿದ್ರೆ ಹತೋಟಿಯನ್ನು ನಾವು ಯಶಸ್ವಿಯಾಗಿ ಮಾಡಬಹುದು. ಇದು ಸುಳಿ ತಿಂಗಳ ಬಗ್ಗೆ ರೈತರು ಬಹಳ ತಪ್ಪು ಕಲ್ಪವರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಎಲೆ ಎಲೆ ಎಲ್ಲ ಮಚ್ಚೆ ಬಂದುತ್ತೆ, ಅವ್ನು ಸಾರ್ ಮಚ್ಚೆ ಬಂದಿದ್ದೆ ರೋಗ ಬಂದಿಂತ. ಅದು ರೋಗ ಅಲ್ಲ, ಅದು ಸುಳಿ ತಿಗಣೆಯ ಹಾನಿಯ ಲಕ್ಷಣಗಳು. ಇನ್ನು ರೈತ ಬಂದ್ರೆ ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅಥವಾ ಏನ್ ಕ್ರಮ ಅನುಸರಿಸಬೇಕಾದ? ಸುಳಿತಿಗಳನ್ನ ಹತೋಟಿ ಮಾಡುವ ವಿಧಾನಗಳು ಅಂದ್ರೆ, ಮಚ್ಚೆಗಳು ಗರಿಮೆ ಕಾಣಿಸ್ಕೊಂಡು ಅಷ್ಟೊತ್ತಿಗೆ ಅದರಲ್ಲೇ ತಿಂದ ಹಾನಿ ಅದು ಕೊನೆ ಅಂತ. ಆ ಹಂತದಲ್ಲಿ ಕೆಲವು ಬಾರಿ ಸುಳಿ ತಿಗಣಲ್ಲಿ ಇರಬಹುದು, ಇಲ್ಲದೇನೇನು ಇರಬಹುದು. ಆದ್ರಿಂದ ರೈತ ಬಾಂಧವರು ಒಣ ವಾತಾವರಣ ಇದ್ದಾಗ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲ ಮಳೆಗಾಲ ಮುಗಿದ ನಂತರ ಆಗಾಗ್ಗೆ ಗಿಡಗಳಲ್ಲಿ ಸುಳಿ ಸಂದಿಲಿ ಹುಳ ಇದೆ ಅಂತ ಚೆಕ್ ಮಾಡಬೇಕು, ಅದು ಬಹಳ ಮುಖ್ಯ. ಆ ಹುಳ ಇದ್ದಾಗ ಔಷಧಿ ಹೊಡಿಬೇಕು, ಆ ಲಕ್ಷಣಗಳನ್ನ ನೋಡಿ ಔಷಧಿ ಹೊಡೆದ್ರೆ ಉಪಯೋಗ ಇಲ್ಲ. ಅವಾಗ ಯಾಕಂದ್ರೆ ಅವನ್ನ ತಿಗಣೆ ಇರೋದಿಲ್ಲ ಅವಾಗ, ಎಷ್ಟೋ ಬಾರಿ ಅವ್ರು ಅದು ಹಳೆಯ ಬಾಧೆ, ಅದು 2 ತಿಂಗಳು 3 ತಿಂಗಳು ಮುಂಚೆ ಹಾನಿಯಾಗಿರೋ ಲಕ್ಷಣಗಳು ನಿಮಗೆ ಕಾಣ್ತವೆ ಎಲ್ಲೇನೆ. ಸೊ ಅದರಿಂದ ರೈತ ಬಾಂಧವರು ಗುರುತಿಸಿಬಿಟ್ಟು ಇದನ್ನ ಕಾಣಿಸ್ಕೊಂಡು ಇದಕ್ಕೂ ಅಷ್ಟೇ ಡೈಮಿಥೈಟ್ ಅಂತಕ್ಕಂಥ ಕೀಟನಾಶಕವನ್ನು 1.7 ml ಮೇಲೆ 1 ಲೀಟರ್ ನೀರು ಬೆಳೆಸಿ ಸುಳಿ ಸುಳಿ ಸಂದಿ ಸುಳಿ ಪಕ್ಕದ ಗಿಡ ಅಷ್ಟೇ ಸಿಂಪಡಣೆ ಮಾಡಬೇಕು. ಇಡೀ ಅಡಿಕೆ ಗಿಡಕ್ಕೆ ಸಿಂಪಡಣೆ ಮಾಡೋದು ಬೇಕಾಗಲ್ಲ, ಯಾಕೆಂದ್ರೆ ಅವು ಸುಳಿ ಸುಳಿ ಪಕ್ಕದ ಗರಿಯಲ್ಲಿ ಮಾತ್ರ ಬಚ್ಚಿಕೊಂಡಿರ್ತವೆ, ಬೇರೆ ಯಾವ ಜಾಗ ಹೋಗೋದಿಲ್ಲ, ಯಾವ ಸುಳಿ ತಿಗಣೆಗಳು. ಸೊ ಇದನ್ನು ಗಮನಿಸ್ಕೊಂಡು ಆಮೇಲೆ ಇದಕ್ಕೆ 4-8 ಬರುತ್ತೆ. ಫೋರೇಟ್ ಅಷ್ಟೇ, ಒಂದು 5 ಗ್ರಾಮ್ ಸಣ್ಣ. ಈಗ ನಾವು ಸಂಕ್ರಾಂತಿ ಸಮಯದಲ್ಲಿ ಪ್ಲಾಸ್ಟಿಕ್ ಕವರ್ಗಳು ತಗೊಂತೀವಲ್ಲ, ಅಂಥ ಕವರ್ಗಳು ತೂತ ಮಾಡಿ ಅದರೊಳಗೆ ಒಂದು 4-5 ಗ್ರಾಮ್ ಫೋರೇಟ್ ಇಟ್ಬಿಟ್ಟು ಅವನ್ನ ಸುಳಿ ಸಂದಿಗೆ ಇಟ್ಬಿಟ್ರೆ ಆ ವಾಸನೆಗೆ ಯಾವ ಹುಳನ ಅಲ್ಲಿ ಹೋಗೋದು. ಅದು ಮಾಡ್ಬೋದು, ಅಥವಾ ದೊಡ್ಡ ಮರಗಳಿಗೆ ಅದು ಇಡೋದು ಕಷ್ಟ ಆಗುತ್ತೆ ರೈತ ಬಂದವರಿಗೆ. ಅದಕ್ಕೇನು ಅಂದರೆ ಈ ಬೇಸಿಗೆ ಸಮಯದಲ್ಲಿ ಮಳೆಗಾಲ ಮುಗಿದಂತ 1-2 ಬಾರಿ ನಾವು ಸಿಂಪಡಣೆ ಮಾಡಿದರೆ ಇದನ್ನು ಯಶಸ್ವಿಯಾಗಿ ಹತೋಟಿ ಮಾಡಿ. ಸರ್, ಇನ್ನೊಂದು ರೋಗ ಹೇಳಿದ್ರೆ ಕೆಂಪು ಅಥವಾ ಬಿಳಿ ನುಸಿ ಕಂಡು ಬರುತ್ತೆ, ಇದ್ರ ಬಾಧೆನೂ ಸಾಕಷ್ಟು ಇರುತ್ತೆ ರೈತರು ಅನುಭವಿಸ್ತಾರೆ ಅಂತ, ಇದನ್ನ ಯಾವ ರೀತಿ ರೈತರು ನಿರ್ವಹಣೆ ಮಾಡಬೇಕಾಗುತ್ತೆ? ನುಸಿ ಬಾಧೆನಲ್ಲಿ ರೈತ ಬಾಂಧವರು 2 ರೀತಿ ಸಮಸ್ಯೆ ಬರುತ್ತೆ. ಒಂದು ಕೆಂಪು ನುಸಿ ಅಂತ, ಇನ್ನೊಂದು ಬಿಳಿ ನುಸಿ ಅಂತ. ಕೆಂಪು ನುಸಿ ಅಂತ ಬೆರಳಿಂಗ ಎಲೆ ಕೆಳಭಾಗದ ಬೆರಳಿಂಗ ಅಂತ ರಕ್ತ ಆದಂಗತ್ತೆ ಗುರುತಿಸ್ತಾರೆ, ಆದರೆ ಬಿಳಿ ನುಸಿ ಗೊತ್ತಾಗಲ್ವಾ, ಬೆರಳಂಗ ಉದ್ದಿರು ಏನೋ ಗೊತ್ತಾಗೋದಿಲ್ಲ. ಸೊ ಅವರೇ ಮಾಡಿಬಿಡ್ತಾರೆ, ಪ್ರಾರಂಭದಲ್ಲಿ ಇದು ಗೊತ್ತಾಗೋದಿಲ್ಲ, ಎಲೆ ಎಲ್ಲ ಹಳದಿ ಆಗ್ಬಿಡ್ತವೆ. ಹಳದಿ ಆದ ಮತ್ತೆ ನಮ್ಮ ಹತ್ರ ಸಾರ್ ನೋಡಿ, ಆ ಹಂತದಲ್ಲಿ ಎಲ್ಲ ಮುಗಿದೋಗಿರ್ತದ್ರ ಆನೆ ಲಕ್ಷಣ. ಸೊ ಆ ಹಂತದಲ್ಲಿ ನಾವು ಅದನ್ನ ಸಿಂಪಡಣೆ ಮಾಡಕ್ ಹೋದ್ರೆ ಅದು ಪರಿಣಾಮಕಾರಿ. ಆದ್ದರಿಂದ ರೈತ ಬಾಂಧವರು ಈ ನುಸಿಗಳನ್ನು ಗುರುತಿಸೋದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಎಲೆಗಳನ್ನು ತಂದರೆ ನಾವು ಅದರ ಲಕ್ಷಣ ಹೇಳ್ಕೊಡ್ತೀವಿ, ಅದನ್ನು ಕಲಿಬೇಕು. ಯಾಕೆಂದರೆ ರೈತರು ವಿಜ್ಞಾನಿ ಆದರೆ ಸಮಸ್ಯೆ ಪರಿಹಾರ, ಹೊಲದಲ್ಲಿರೋ ರೈತ ಬಾಂಧವರು ನಾವು, ಅವ್ರಿಗೆ ಮಾಹಿತಿ ಕೊಡೋದು ನಮ್ಮ ಕೆಲಸ. ಸೊ ಅದರಿಂದ ಈ ನುಸಿಗಳು ಹೇಗೆ ಅಂದರೆ, ಈ ನುಸಿಗಳು ಅಷ್ಟೇ, ಇವು ಕೀಟತರನ ರಸ ಇರ್ತವೆ. ಸೊ ಇವು ಮೊಟ್ಟೆ ಇಟ್ಬಿಡ್ತವೆ, ಮೊಟ್ಟೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಲ್ಲ ಅದು ನುಸಿ, ಅದು ಪ್ರಾರಂಭಿಕ ಅಂತ ಮರಿ ಹಂತಗಳು ಅವು ಕಣ್ಣಿಗೆ ಕಾಣಲ್ಲ, ಭಾಳ ಚಿಕ್ಕವಿತ್ತು. ಮೊಟ್ಟೆಗಳು ಕಣ್ಣಿಗೆ ಕಾಣಲ್ಲ, ಪ್ರಾರಂಭಿಕ ಮೊದಲನೇ ಹಂತ 2ನೇ ಹಂತಗಳು ಕಣ್ಣಿಗೆ ಕಾಣಲ್ಲ. ಸೊ ಆ ಹಂತದಲ್ಲೇ ಹಾನಿ ಆಗಿಬಿಟ್ಟಿರುತ್ತೆ, ದೊಡ್ಡದಾದ್ಮೇಲೆ ಸ್ವಲ್ಪ ಕಣ್ಣಿಗೆ ಕಾಣುತ್ತೆ. ಸೊ ಆದ್ದರಿಂದ ರೈತ ಬಾಂಧವರು ಬೇಸಿಗೆ ಕಾಲ ಶುರುವಾಗಿಂತಹ ಸಮಯದಲ್ಲಿ 1-2 ಎಲೆಗಳನ್ನು ಕತ್ತರಿಸ್ಕೊಂಬಿಟ್ಟು ನಮ್ಮ ಕೃಷಿ ವಿಜ್ಞಾನ, ನಾವು ಸೂಕ್ಷ್ಮದರ್ಶಕ ಯಂತ್ರ ಮೂಲಕ ನೋಡ್ತೀವಿ, ಇಲ್ಲ ಭೂತ್ ಕನ್ನಡಿ ಮೂಲಕ ನೋಡ್ತೀವಿ, ನೋಡ್ಬಿಟ್ಟು ಅದನ್ನ ರೈತರಿಗೆ ಯಾವ ರೀತಿ ಗುರುತಿಸ್ಬೇಕು ಅಂತ ಹೇಳ್ತಾರೆ. ಹಾನಿ ಜಾಸ್ತಿ ಆದಾಗ ಕೆಂಪು ನುಸಿ ಇದ್ರೆ ಬೆರಳಿಗೆ ಉಜ್ಜಿದೆ ರಕ್ತ ಆದಂಗತ್ತೆ ಗುರುತಿಸ್ತಾರೆ, ಬಿಳಿ ನುಸಿ ಗೊತ್ತಾಗುತ್ತೆ. ಸೊ ಅದರಿಂದ ರೈತ ಬಾಂಧವರು ಈ ನುಸಿ ಬಾಧೆಗಳನ್ನು, ಇದು ಬೇಸಿಗೆ ಕಾಲ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ, ನೀವು ಅದ್ರ ಸಿಂಪಡಣೆ ಮಾಡಲ ಅಂದ್ರೆ ಗಿಡನ ಒಣಗೋಗ್ಬಿಡುತ್ತೆ, ತಲೆ ಏನಿದ್ದಂಗೆ ಇದು, ತಲೆ ತುಂಬ ಏನಿದ್ರೆ ಕ್ಯಾರ್ ಕ್ಯಾರ್ ತಲೆ ಕೂದಲೆಲ್ಲ ಉದುರೋಗ್ಬಿಡ್ತು, ಇದು ಹಾಗೇನೆ. ಸೊ ಅದರಿಂದ ಪ್ರಾರಂಭಿಕ ಹಂತದಲ್ಲಿ ಇದನ್ನ ಗುರುತಿಸೋದನ್ನ ಕಲಿಬೇಕು ರೈತ ಬಾಂಧವರು. ಗುರುತಿಸಿಬಿಟ್ರೆ ಈ ನುಸಿ ಬಾಧೆಯನ್ನು ಹತೋಟಿ ಮಾಡಬಹುದು. ಯಾವ ರೀತಿ ಹತೋಟಿ ಮಾಡಬಹುದು ನುಸಿ ಬಾಧೆನ? ಸೊ ನುಸಿ ಬಾಧೆನ ಯಾಗಲೆಲ್ಲ ನಾವು ಕೀಟನಾಶಕ ಸಿಂಪಡಣೆ ಮಾಡಕ್ ಬರಲ್ಲ, ಇವಕ್ಕೆ ನುಸಿನಾಶಕಗಳನ್ನೇ ಸಿಂಪಡಣೆ ಮಾಡಬಹುದು. ನುಸಿನಾಶಕಗಳು ಇತ್ತೀಚೆಗೆ ನಾವು ಮುಂಚೆ ಡೈಕಾಪಾಲ್ ಹೇಳ್ತಿದ್ವಿ, 2.5 ಮಿಲಿ ಒಂದು ಲೀಟ್ರಿಗೆ ಬೆಸ್ ಸಿಂಪಡಣೆ ಮಾಡಿ, ಇತ್ತೀಚೆಗೆ ಡೈಕಾಪಾಲ್ ಅಂತಕ್ಕಂಥ ನುಸಿನಾಶಕ ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಭಾವ ಇದೆ ಅಂತಾರೆ. ಸೊ ಅದ್ರ ಬದಲು ಇವಾಗ ಫಿನಜಾಕ್ಯೂನ್ ಅಂತಕ್ಕಂಥ ನುಸಿನಾಶಕವನ್ನು ಹೇಳ್ತೀವಿ, ಅದು 1.7 ಮಿಲಿ ಒಂದು ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಿದರೆ ಅದನ್ನು ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಅದನ್ನು ಎಲೆ ಕೆಳಭಾಗ ಸಿಂಪಡಣೆ ಮಾಡಿ, ಆಮೇಲೆ ರೈತ ಬಾಂಧವರು ಸಿಂಪಡಣೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅಂದ್ರೆ, ಇದಕ್ಕೆ ಸ್ವಲ್ಪ ಈ ಅಂಟು ಅಂತೀವಲ್ಲ ನಾವು, ಸ್ಪ್ರೆಡ್ಡರ್ ಅಥವಾ ಸ್ಟಿಕ್ಕರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅವನ್ನ ಹಾಕೊಂಡು ಸಿಂಪಡಣೆ ಮಾಡ್ಬೇಕು. ಅಡಿಕೆ ಗಿಡಕ್ಕೆ, ಬಾಳೆ ಗಿಡಕ್ಕೆ ಸಿಂಪಡಣೆ ಮಾಡ್ಬೇಕಾರೆ ಯಾಕೆ ಅಂದರೆ, ನಾವು ಅದನ್ನ ಸಿಂಪಡಣೆ ಮಾಡಲಿಲ್ಲ ಅಂದರೆ ಅದು ಅಡಿಕೆಯಲ್ಲಿ ತುಂಬ ನುಣುಪಾಗಿರೋದ್ರಿಂದ ಜಾರುತ್ತೆ, ಅದನ್ನ ಹಾಕೊಂಡು ಸಿಂಪಡಣೆ ಮಾಡಿ ಫಿನಜಾಕ್ವಿನ್ 1.7 ಸಿಂಪಡಣೆ ಮಾಡಿ ಅಥವಾ ಬರುತ್ತೆ. ಸರ್, ಇದು ಆಗಲಲ್ಲ ಅವ್ರು ತಾವಾಗ ಇರ್ತಾರೆ ಅಂತ ಗಿನುಶನಾಗಿ ಸಿಂಪಡಣೆ ಮಾಡೋದು ಅಂತ ಪಾಪ ರೈತರು ಕೇಳ್ತಾರೆ. ಆಗಲಲ್ಲ ಸಿಂಪಡಣೆ ಮಾಡೋಕ್ಕಾಗಲ್ಲ, ಆಗಲಲ್ಲ ಸಿಂಪಡಣೆ ಮಾಡೋದು ಕರಗಿಸ್ಕೊಳ್ಳೋ ಶಕ್ತಿ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆ ಇರ್ಬೇಕು ರೈತ ಬಂದವರು, ಇದು ಹತೋಟಿ ಆಗುತ್ತೆ, ಆಗಲಲ್ಲ ಅದನ್ನೇ ಸಿಂಪಡಣೆ ಮಾಡಿದರೆ ಕುಡುಕೃತಾರ, ಆಗಲಲ್ಲ ಕುಡ್ಕುಡ್ದು ಏನು ಕುಡಿದ್ರೆ ಏನಾಗಲ್ಲ ಹಂಗಾಗ್ಬಿಡ್ತಿ, ಕುಡುಕೃತಾರ ಆಗ್ಬಿಟ್ಟ ಇನ್ನು ಹುಳುಗಳು ನುಸಿಗಳು. ಈಗ ಸೊ ಅದಕ್ಕೆ ಒಂದು ಬಾರಿ ನುಸಿನಾಶಕ ಸಿಂಪಡಣೆ ಮಾಡಿ ಇನ್ನೊಂದು ಬಾರಿ ಏನು ಮಾಡಬೇಕು ಅಂದರೆ, ಬರೀ ನೀರನ್ನು ಸಿಂಪಡಣೆ ಮಾಡಬೇಕು. ಜಾಸ್ತಿ ಒತ್ತಡದಲ್ಲಿ ನೀರನ್ನು ಸಿಂಪಡಣೆ ಮಾಡಿಬಿಟ್ರೆ ಮಳೆಗಾಲದ ಮಳೆ ಬಂದು ಹುಡುಕಿರು ಸಿಗಲ್ಲವು. ನಾವು ಬೇಸಿಗೆ ಕಾಲದಲ್ಲೂ ಕೂಡ ಒಂದು ಬಾರಿ ನುಸಿನಾಶಕ ಸಿಂಪಡಣೆ ಬರಿ ಮಾಡಿದ್ಮೇಲೆ ಇನ್ನೊಂದು ಬಾರಿ ಬರೀ ನೀರನ್ನು ಹೆಚ್ಚಿಗೆ ಒತ್ತಡದಲ್ಲಿ ಸಿಂಪಡಣೆ ಮಾಡಿ ತೊಳ್ಕೊಂಡು ಕೆಳಬಿದ್ಬಿಡ್ತು, ಅವು ಕೆಳಗಿಂದ ಮೇಲೆ ಹೋಗ್ಬಿಟ್ಟು ಮತ್ತೆ ಮೊಟ್ಟೆ ಇಡೋಷ್ಟು ಅರ್ಧ ಆಯಸ್ ಹೋಗ್ಬಿಡ್ತು. ಈ ರೀತಿ ಹತೋಟಿ ಮಾಡಬೇಕು, ಬರೀ ನಾವು ನುಸಿನಾಶಕವನ್ನೇ ಹತೋಟಿ ಮಾಡೋದು ಕಷ್ಟಕರ ಆಗುತ್ತೆ. ರೈತ ಬಂದು ಇದೆಲ್ಲ ಮಾಹಿತಿನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದರೆ ನಿಮಗೆಲ್ಲ ಮಾಹಿತಿ ಹೆಚ್ಚಿನ ಪ್ರಮಾಣ ತಿಳಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಈಗ ಕೀಟಗಳ ಬಗ್ಗೆ ಎಲ್ಲ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ ಸರ್, ಈಗ ಇದರಲ್ಲಿ ಸಾಕಷ್ಟು ರೋಗಗಳ ಬಗ್ಗೆನೂ ಹೇಳಿದ್ರೆ, ಪ್ರಮುಖವಾಗಿ ಸುಳಿ ಕೊಳೆ ರೋಗ ಕಂಡು ಬರುತ್ತಲ್ಲ, ಈಗ ಹೆಚ್ಚಾಗಿ ಅದನ್ನ ನೋಡ್ತಾ ಇರ್ತೀವಿ, ಅದನ್ನ ಯಾವ ರೀತಿ ಗುರುತಿಸಬೇಕು, ಅದು ಯಾವ ಹಂತದಲ್ಲಿ ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ಇತ್ತೀಚೆಗೆ ಸುಳಿ ಕೊಳೆ ರೋಗನು ಅಡಿಕೆನಲ್ಲಿ ಒಂದು ಪ್ರಮುಖವಾದ ರೋಗ ಆಗ್ತಾ ಇದೆ. ಮೊನ್ನೆ ಒಬ್ಬ ರೈತ ನಮ್ಮ ಕೃಷಿ ವಿಜ್ಞಾನಕ್ಕೆ ಬಂದ್ಬಿಟ್ರು, ಸರ್ ಬಂದ್ಬಿಟ್ಟು ನಮ್ಮಲ್ಲಿ ಸುಳಿ ಕೊಳೆ ರೋಗ ಬಂದಿದೆ ಸರ್, ಎಷ್ಟು ಗಿಡಕ್ಕೆ ಬಂದಿದೆ ಯಜಮಾನ್ರೆ ಅಂದೆ. ಸರ್, 500 ಗಿಡದಲ್ಲಿ 300 ಗಿಡಕ್ಕೆ ಬಂದಿತ್ತು ಅಂದ್ಬಿಡ್ಬೋದು. ನಾನಿಲ್ಲಿ ಯಜಮಾನ್ರೆ ಇನ್ನೊಂದು ವಾರ ಬಿಟ್ಟಿದ್ರೆ ಎಲ್ಲವಕ್ಕೂ ಬಂದ್ಬಿಡವಲ್ಲ ಅಂತ, ಯಾಕೆಂದ್ರೆ ನಾವು ಮಾತು ಕೇಳಕ್ಕೆ ನಮಗೆ ಬೇಜಾರಾಗುತ್ತೆ. 1-2 ಗಿಡ ಅಥವಾ ಬರಬೇಕು ತಾನೆ, 300 ಗಿಡಕ್ಕೆ ಬಂದಿದೆ ಅಂದರೆ ನಮಗೆ ಬೇಜಾರಾಗುತ್ತೆ. ಸೊ ಅವ್ರಿಗೆ ಹೇಳಿದ್ರು, ಯಾವುದೇ ಒಂದು ಸುಳಿ ಕೊಳೆ ರೋಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, 1-2 ಗಿಡದಲ್ಲಿ ಅದರ ಲಕ್ಷಣ ಕಾಣಿಕೆ ತಕ್ಷಣ ಬನ್ನಿ, ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಸರಿ, ಸುಳಿ ಕೊಳೆ ಲಕ್ಷಣ ಹೆಂಗೆ ಗುರುತಿಸೋದು? ಏನಲ್ಲ, ಸುಳಿ ಬಾಡ್ದಂಗಾಗಿರುತ್ತೆ, ಗೊತ್ತಾಗುತ್ತೆ ನಿಮಗೆ ಸುಳಿ ಬಾಡ್ದಂಗೆ ಆಯಿತು ಅಂದ್ಮೇಲೆ ಏನೋ ಸಮಸ್ಯೆ ಇದೆ ಅಂತ. ಆ ನಂತರ ಬಾಡ್ದಂಗೆ ಆಗ್ಬಿಟ್ಟು ಒಣಗಕ್ಕೆ ಶುರುವಾಗ ತಳದಿ ಆಗಿದಾಗುತ್ತೆ, ಆಮೇಲೆ ಅದನ್ನ ಸುಳಿ ಕಿತ್ರ ಕೈ ಬರುತ್ತೆ, ಕಿತ್ರ ಕೈ ಬರುತ್ತೆ, ಕೆಟ್ಟ ವಾಸನೆ ಬರುತ್ತೆ. ಆ ಕೆಟ್ಟ ವಾಸನೆ ಬಂತು ಅಂದರೆ ಸುಳಿ ಕೊಳೆ ರೋಗ. ಆನಂತರ ಇನ್ನೂ ಸುಳಿ ಊತ ಬಂದಿರುತ್ತೆ ಕೆಲವರಲ್ಲಿ, ಆ ಊತ ಬಂದಿರೋದನ್ನ ಊತವನ್ನು ಸ್ವಲ್ಪ ಸೀಳ್ಬೇಕು. ಇದನ್ನು ಮಾಡ್ಬೇಕು ಹಂಗಂತ ಎಲ್ಲಕ್ಕೂ ಸೀಳ್ಕೊಂಡು ಹೋಗೋದಲ್ಲ, ಊತ ಬಂದಿರೋಕ್ಕೆ ಮಾತ್ರ ಸೀಳ್ಬೇಕಾಗುತ್ತೆ. ಸೊ ಈ ರೀತಿ ಸುಳಿ ಕೊಳೆ ರೋಗವನ್ನು ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿಬಿಟ್ಟು ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡ್ರೆ ಇದನ್ನು ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇದನ್ನು ಹತೋಟಿ ಮಾಡಲಿಕ್ಕೆ ಕಾಪರಾಕ್ಸಿಕ್ಲೋರೈಡ್ ಅಂತ ಶಿಲೀಂಧ್ರನಾಶಕವನ್ನು 3 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಸುಳಿಗೆ ತೋಯಿಸ್ಬೇಕು. ಯಾಕಂದರೆ ಕೆಲವರೇ ಸಿಂಪಡಣೆ ಮಾಡ್ಕೊಂಡು ಅದ್ರ ಉಪಯೋಗ ಆಗಲ್ಲ, ಯಾಕೇಳಿ ಆ ಸುಳಿ ಸಂಧಿ ಒಳಗೆಲ್ಲ ಔಷಧಿ ಹೋಗ್ಬೇಕಲ್ಲ. ಸೊ ಆ ಥರ ಹಿಡ್ಕೊಂಡು ಎಲ್ಲ ಆಮೇಲೆ ಒಂದು ಗಿಡ ಎರಡು ಗಿಡ ಕಂಡು ಎಲ್ಲ ಗಿಡಕ್ಕೂ ಸಿಂಪಡಣೆ ಮಾಡಿ, ಯಾಕಂದರೆ ಅವೆರಡಕ್ಕೆ ಸಿಂಪಡಣೆ ಮಾಡಿಬಿಟ್ಟಾಗ ಮತ್ತೆ ಬೇರೆಯವ್ರಿಗೆ ಬರುತ್ತೆ, ಗಾಳಿಯಿಂದ ಹರಡುತ್ತೆ ರೋಗ. ಸೊ ಅದರಿಂದ ಸುಳಿ ಕೊಳೆ ರೋಗಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತಕ್ಕಂಥ ಶಿಲೀಂಧ್ರನಾಶಕವನ್ನು 3 ಗ್ರಾಂ 1 ಲೀಟರ್ನಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಸುಳಿ ಕೊಳೆ ರೋಗವನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಸರ್, ಇನ್ನೊಂದು ಅಣಬೆ ರೋಗ ಅಂತ ಹೇಳಿದ್ರೆ ಅದು ಯಾವ ರೀತಿ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಸರ್? ಅಣಬೆ ರೋಗ ಇತ್ತೀಚಿನ ದಿನಗಳಲ್ಲೂ ಕೂಡ ಅದು ವಿಪರೀತ ಆಗ್ತಾ ಇದೆ. ನಾವು ತೆಂಗು ಅಡಿಕೆ ಎಲ್ಲದಕ್ಕೂ ಬಂದ್ಬಿಡುತ್ತೆ ಅಣಬೆ ರೋಗ. ತೆಂಗಿನಲ್ಲೂ ಸ್ವರ್ಗ ರೋಗ ಅಥವಾ ಅಣಬೆ ರೋಗ ಅಂತ. ಇತ್ತೀಚೆಗೆ ಯಾಕೆ ಈ ರೋಗ ಹೆಚ್ಚಾಗ್ತಾ ಇತ್ತು ಅಂದ್ರೆ ಮನೇಲಿ ಎಮ್ಮೆದನ ಇಲ್ಲ, ಎಮ್ಮೆದನ ಇಲ್ಲ ಅಂದ್ಮೇಲೆ ಈ ರೋಗ ಹೆಚ್ಚಿಗೆ. ಸರ್, ಇದಕ್ಕೇನು ಮಾಡ್ಬೇಕು ಸರ್? ಹೌದು, ಇದೊಂಥರ ಕ್ಯಾನ್ಸರ್ ರೋಗ ಇದ್ದ. ಕ್ಯಾನ್ಸರ್ ರೋಗ ಕೊನೆ ಹಂತಕ್ಕೆ ಬಂದಾಗ ಏನು ಮಾಡೋಕ್ಕಲ್ಲ, ಕಡ್ದ್ಬಿಟ್ಟು ಸುಟ್ಟಾಕ್ಬೇಕು. ಈ ರೋಗನೂ ಆಗಿದೆ, ಕೊನೆ ಹಂತಕ್ಕೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ರೈತ ಬಾಂಧವರು ಈ ರೋಗವನ್ನು ಹತೋಟಿ ಮಾಡಬೇಕು ಅಂದರೆ ಪ್ರಾರಂಭಿಕ ಹಂತದಲ್ಲಿ ಎಚ್ಚೆತ್ಕೋಬೇಕು. ಅಯ್ಯ, 4 ಗಿಡ ನಮ್ಮ ತೋಟ ಬಂದಿತ್ತೆ ಅಂದರೆ ಅದು ತೋಟ ತುಂಬ ರೋಗಗಳು ಹರಡಿರುತ್ತೆ. ಇದಕ್ಕೆ ಎಚ್ಚರಿಕೆ ವಿಷಯ. 4 ಗಿಡದ ರೋಗ ಬಂದು 4 ಗಿಡ ಹೋದು ಅಂತ ತಿಳ್ಕೊ ಸುಮ್ಮನೆ ಇರಂಗಿಲ್ಲ, ಯಾಕೆಂದರೆ ರೋಗಾಣ ತೋಟ ತುಂಬ ಹರಡ್ಕೊಂಡಿರುತ್ತೆ. ಸೊ ಅದರಿಂದ ಈ ಅಣಬೆ ರೋಗ ಅಥವಾ ಸ್ವರೂಪ ರೋಗದ ಬಗ್ಗೆ ಗಂಭೀರವಾದ ಪರಿಸ್ಥಿತಿ ತಲುಪ್ತಾ ಇದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಅದರಲ್ಲೂ ಹೊಸದುರ್ಗ ಹೊಳಕೆರೆ ತಾಲೂಕುಗಳಲ್ಲಿ, ನಮ್ಮ ಹಿರಿಯ ತಾಲೂಕಲ್ಲಿ ಅನೇಕ ರೈತರು ಬರ್ತಾ ಇದ್ದಾರೆ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ರೈತ ಬಾಂಧವರು ಮನೇಲಿ 1-2 ದನ ಎಮ್ಮೆ ಕಟ್ಟಲೇಬೇಕು. ಸೊ ಇನ್ನು ಗುರುತಿಸೋದು ಹೇಗೆ ಅಣಬೆ ರೋಗನ ಅಂದರೆ, ಅಣಬೆ ರೋಗ ಪೀಡಿತ ಅಂತ ಮರಗಳಲ್ಲಿ ಕೆಳಗಿನ ಎಲೆಗಳು ಹಳದಿಯಾಗಿ ಜೋತ್ಬಿಡ್ತವೆ ಮೊದಲನೇ ಪದರ, ಆಮೇಲಿಂದ ಇನ್ನೊಂದು ಪದ ಎಲೆ ಹಳದಿಯಾಗಿ ಜೋತ್ಬಿಡ್ತವೆ, ಎಲೆಗಳೆಲ್ಲ ಹಳದಿಯಾಗಿ ಬಿಡ್ತವೆ, ಮರ ಒಣಗೋಗು. ಇದು ಎಲೆಗಳಲ್ಲಿ ಕಂಡು ಬರೋ ಲಕ್ಷಣ. ಇನ್ನು ಬುಡದಲ್ಲಿ ರಸ ಇಳಿಯುತ್ತೆ, ಬುಡದಲ್ಲಿ ಬುಡದಿಂದ ಒಂದು ನೆಲದಿಂದ 1-1.5 ಅಡಿ ಎತ್ತರದಲ್ಲೇ ಇಳಿಯುತ್ತೆ ರಸ. ರಸ ಇಳಿದಂಗೆ ಆಗಿಬಿಟ್ಟು ಆ ಮೆತ್ತಗಾಗಿರುತ್ತೆ, ಅದನ್ನ ಏನಾದ್ರು ನೀವು ಯಾತ್ರ ಕಲ್ಲಲ್ಲಿ ಯಾತ್ರ ಹಿಂಗೆ ಒಂದು ಸ್ವಲ್ಪ ಜುಪ ಒತ್ತಿದರೆ ಕೊಳತಂಗೆ ಆಗಿರುತ್ತೆ. ಸೊ ಕೊಳತಂಗೆ ಆಗುತ್ತೆ, ಅಂದಮೇಲೆ ಮುಗೀತು. ಆಮೇಲೆ ಅಂತ ನೋಡಿ, ಇದು ಬುಡದಲ್ಲಿ ಈ ರಸ ಸೋರುವಂಥ ಲಕ್ಷಣಗಳು, ಎಲೆನಲ್ಲಿ ಒಣಗೋಗಿರೋದು. ಆ ನಂತರ ಆ ಮರವನ್ನು ನೀವು ಬೇರ್ ಸಮೇತ ತೆಗೆದ್ರೆ ಹಿಂಗೇನೂ ಇಲ್ಲ, ಅಣಬೆ ರೋಗ ಬಂದ್ರೆ ಮರ ಹಿಂಗೆ ಅಲ್ಲಾಡ್ಸಿದ್ರೆ ಹಂಗೆ ಬಿದ್ದೋಗ್ಬಿಡ್ತು, ಯಾಕೆಂದ್ರೆ ಬೇರ್ ಕೊಳ್ತೋಗಿದೆ. ಹೆಸರೇ ಇದು ಸ್ವರ್ಗ ರೋಗ ಅಥವಾ ಅಣಬೆ ರೋಗ ಅಂತ ಕರೀತಾರೆ. ಯಾಕೆ ಸ್ವರ್ಗ ರೋಗ ಅಥವಾ ಬೇರು ಕೊಳೆ ರೋಗ ಅಂತ? ಬೇರೆಲ್ಲ ಕೊಳ್ತೋಗ್ಬಿಡ್ತು, ಬೇರೆಲ್ಲ ಕೊಳ್ತೋದ್ಮೇಲೆ ಗಿಡ ಇನ್ನೆಂಗ್ ಬದುಕುತ್ತೆ? ಆಹಾರ ನೀರು ಸಾಗಾಣಿಕೆ ಆಗಲ್ಲ. ಯಾವಾಗ ಆಹಾರ ನೀರು ಸಾಗಾಣಿಕೆ ಆಗಲ್ಲ, ಎಲೆಗಳು ಒಂದೊಂದಾಗೆ ಒಣಗಿ ಜೋತ್ ಬೀಳ್ತಾ ಹೋಗ್ತವೆ, ಮರ ಪೂರ್ತಿ ಹೊರಟು ಹೋಗ್ಬಿಡುತ್ತೆ. ಸೊ ಆದ್ದರಿಂದ ಇದೊಂದು ಗಂಭೀರವಾದ ಸಮಸ್ಯೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಅಡಿಕೆ ಮತ್ತು ತೆಂಗಿನ ಬೆಳೆಗಾರರಿಗೆ ಗಂಡಾಂತರ ತರುವಂತ ರೋಗ ಇದು, ಬಹಳ ಎಚ್ಚರಿಕೆಯ ಅಗತ್ಯವಿದೆ. ಇದನ್ನ ಈ ಅಣಬೆ ರೋಗನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಕ್ರಮ ಅನುಸರಿಸಿದ್ರೆ ಇದನ್ನ ಹತೋಟಿ ಮಾಡಬಹುದು? ಅಣಬೆ ರೋಗವನ್ನು ಹತೋಟಿ ಮಾಡುವ ಮುಖ್ಯವಾಗಿ ಈ ರೋಗವನ್ನ ಗುರುತಿಸೋದು ಕಲಿಬೇಕು. ಈಗ ನಮ್ದು ಅವ್ರ ತೋಟ 1 ಗಿಡದ ಬಂದಿದೆ ಅಂದ್ರೆ ತೋಟಕ್ಕೆ ಎಚ್ಚೆತ್ಕೋಬೇಕು ಅವ್ರು. ಆಮೇಲೆ ನಾನು ಹೇಳಿದ್ನಲ್ಲ, ಗಿಡ ಹೋಗ್ಬೇಕು ಅಂದ್ರೆ ಮನೇಲಿ ದನ ಎಮ್ಮೆ. ಬೆಳಿಗ್ಗೆ ಒಬ್ಬ ರೈತರು ಬಂದರು, ಸರ್ ನಾನು ಇಷ್ಟು ಲೋಡ್ ಕೊಟ್ಟಿಗೆ ಗೊಬ್ಬರ ಹೊಡೆದ್ನಿ. ಸ್ವಾಮಿ, ಕೊಟ್ಟಿಗೆ ಗೊಬ್ಬರ ಹೊಡೆದ ತಕ್ಷಣ ಭೂಮಿಲಿ ಜೀವಾಣುಗಳು ಇರಲ್ಲ, ಕೊಟ್ಟಿಗೆ ಗೊಬ್ಬರ ಬಿಸಿಲಲ್ಲಿ ಹಾಕಿ ಅದು ಬೆಂಡಾಗೋಗಿರುತ್ತೆ. ನಮ್ಮ ರೈತರು ಹಾಗೆ ತಿಳ್ಕೊಂಡು ಅನೇಕ ರೈತರು, ಸರ್ ಇಷ್ಟು ಲೋಡ್ ಕುರಿ ಗೊಬ್ಬರ ಹೊಡೆದ್ನಿ, ಸರ್ ಇಷ್ಟು ಲೋಡ್ ಕೊಟ್ಟಿಗೆ ಗೊಬ್ಬರ ಹೊಡೆದ್ನಿ ಸರ್ ನಾನು. ನೋಡಪ್ಪ, ಕೊಟ್ಟಿಗೆ ಗೊಬ್ಬರ ಹೊಡೆದ ತಕ್ಷಣ ಜೀವಾಣುಗಳು ಉತ್ಪತ್ತಿ ಆಗಲ್ಲ. ಬೆಳಿಗ್ಗೆಯಿಂದ ನಾನು ತೋಟಕ್ಕೆ ಹೋಗಿ ಬಂದೆ, ಈಗಿನ್ನ ಅವರು ಕರ್ಲು ಭೂಮಿ ಉಪ್ಪು ನೀರು, ಆ ಕರ್ಲು ಭೂಮಿ ಉಪ್ಪು ನೀರಲ್ಲಿ ಅಡಿಕೆ ಹಾಕಿದರೆ ಅಡಿಕೆ ಗಿಡ ಬೆಳೆದಿದ್ದಾವೆ. ಅದರಲ್ಲಿ ಏನೇ ಪೋಷಕಾಂಶ ಕೊಟ್ಟರು ಬೇರಿಗೆ ಹೋಗಲ್ಲ. ಮಣ್ಣು ವಿಜ್ಞಾನಿಗಳು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ, ಕರ್ಲು ಭೂಮಿಲಿ ನಾವೇನೇ ಗೊಬ್ಬರ ಹಾಕಿದ್ರು ಬೇರಿಗೆ ಹೋಗಲ್ಲ. ಅದು ಯಾವ ರೀತಿ ಅಂದರೆ, ಮದುವೆ ಮನೆಗೆ ಹೋಗಿರ್ತೀವಿ, ಸಾಂಬಾರು ಘಮ ಘಮ ಅಂತಿರುತ್ತೆ, ಬಾಯಲ್ಲಿ ಇಟ್ಕೊಂಡ್ರೆ ಉಪ್ಪು, ಊಟ ಮಾಡೋಕ್ಕಾಗತ್ತಾ? ಇದು ಅದಕ್ಕೆ ಕರ್ಲು ಭೂಮಿ ಉಪ್ಪು ನೀರಲ್ಲಿ ನಾವು ಏನೇ ಪೋಷಕಾಂಶ ಕೊಟ್ಟರು ಕೂಡ ಬೇರಿಗೆ ಹೋಗಲ್ಲ. ಅದನ್ನು ಸರಿಪಡಿಸ್ಬೇಕು ಅಂದರೆ ಕೊಟ್ಟಿಗೆ ಗೊಬ್ಬರ ಬಳ ಜೊತೆಗೆ ಜೀವಾಮೃತ ಹಾಕ್ತದೆ. ಸೊ ಜೀವಾಮೃತ ಮಾಡೋ ವಿಧಾನಗಳು ನಾವು ಹೇಳ್ಕೊಡ್ತೀವಿ. ಸೊ ಈ ಜೀವಾಮೃತ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಇದ್ರ ಜೊತೆ ಟ್ರೈಕೋಡರ್ಮ ಶಿಲೀಂಧ್ರ ಬಳಸ್ಬೋದು. ರೈತ ಬಾಂಧವರಿಗೆ ಅನೇಕ ರೈತರು, ನಾವು ಅನೇಕ ಕಾರ್ಯಕ್ರಮಗಳು, ನಾನು ಯಾವ ರೈತರು ಕೇಳಿದ್ರು ಕೂಡ ಬಹಳಷ್ಟು ರೈತರಿಗೆ ಟ್ರೈಕೋಡರ್ಮ ಹೆಸರೇ ಗೊತ್ತಿಲ್ಲ, ಬಳಸೋದೆಲ್ಲಿ ಬಂತು? ಹೆಸರೇ ಗೊತ್ತಿಲ್ಲ ಅಂದ್ರೆ ಬಳಕೆ ಎಲ್ಲಿ ಬಂತು? ಬಳಸಲಿಲ್ಲ ಅಂದ್ರೆ ರೋಗ ಹೆಂಗೆ ಹೋಗುತ್ತೆ ಅಲ್ವಾ? ಸೊ ಅದರಿಂದ ರೈತ ಬಾಂಧವರು ಟ್ರೈಕೋಡರ್ಮ ಶಿಲೀಂಧ್ರ ಬಳಸಬೇಕು. ನೋಡಿ, ರೋಗದ ಹೆಸರು, ಆ ರೋಗಾಣುವುದ ಹೆಸರು ಗ್ಯಾನೋಡರ್ಮ, ಆ ನೋಡ್ಸೋದ್ರದ ಜೀವಾಣು ಹೆಸರು ಟ್ರೈಕೋಡರ್ಮ. ನೋಡಿ ಎಷ್ಟು ಚೆನ್ನಾಗಿದೆ ತಿಳ್ಕೊಳಕ್ಕೆ, ರೈಮಿಂಗ್ ಓಡಿಸಿದ್ದಂಗೈತೆ, ಗ್ಯಾನೋಡರ್ಮ ಟ್ರೈಕೋಡ. ಸೊ ಆದ್ದರಿಂದ ಸೊ ಗ್ಯಾನೋಡರ್ಮ ಅಂತಕ್ಕಂಥ ಅಣಬೆ ರೋಗದ ರೋಗಾಣುವನ್ನು ಓಡಿಸ್ಬೇಕು ಅಂದರೆ ಟ್ರೈಕೋಡರ್ಮ ಅಂತಕ್ಕಂಥ ಜೀವಾಣುವನ್ನು ಬಳಸಲೇಬೇಕು. 2 ಶಿಲೀಂಧ್ರಗಳೇ, ಗ್ಯಾನೋಡರ್ಮನು ಒಂದು ಶಿಲೀಂಧ್ರ ರೋಗ ಬರೋದು, ಜೀವಾಣು ಟ್ರೈಕೋಡರ್ಮನು ಶಿಲೀಂಧ್ರನೇ, ಆದರೆ ಗ್ಯಾನೋಡರ್ಮ ಶಿಲೀಂಧ್ರ ಕಳ್ಳರಿದ್ದಂಗೆ, ಟ್ರೈಕೋಡರ್ಮ ಶಿಲೀಂಧ್ರ ಪೊಲೀಸ್ನರಿದ್ದಂಗೆ. ಸೊ ಪೊಲೀಸ್ನರು ಕೆಲಸ ಮಾಡೋ ಜೀವಾಣುವನ್ನು ಕೊಟ್ಟರೆ ಕಳ್ಳರನ್ನ ಬಿಟ್ಕೊಳ್ಳೋದಿಲ್ಲ. ಆದ್ರೆ ಊಟ ಕೊಡ್ಬೇಕು ತಾನೆ, ಪೊಲೀಸ್ನ ಗುಡ್ಡು ಕಳಿಸ್ಬಿಟ್ಟು ಅವ್ರಿಗೆ ಊಟ ಕೊಡಲ್ಲ, ಅವ್ರ ಹೆಂಗೆ ಬದುಕ್ತಾರೆ? ಇದಕ್ಕೂ ಊಟ ಕೊಡ್ಬೇಕು. ಇದಕ್ಕೆ ಊಟ ಯಾವುದು? ಕೊಟ್ಟಿಗೆ ಗೊಬ್ಬರ. ಸೊ ಅದರಿಂದ ರೈತ ಬಾಂಧವರು ಕೊಟ್ಟಿಗೆ ಗೊಬ್ಬರ ಜೊತೆ ಜೀವಾಮೃತ ಬಳಸ್ಬೇಕು. ಜೀವಾಮೃತ ಬಳಸಿ ಟ್ರೈಕೋಡರ್ಮ ಶಿಲೀಂಧ್ರ ಬಳಸ್ಬೇಕು. ಟ್ರೈಕೋಡರ್ಮ ಶಿಲೀಂಧ್ರ ಬಳಸೋ ವಿಧಾನ ಏನು? ಭಾಳ ಸುಲಭ. ಚಿತ್ರಾನ್ನ ಗೊಜ್ಜು ಕಲಿಸ್ದಂಗೆ, ಒಂದು ಕೆ ಜಿ ಟ್ರೈಕೋಡರ್ಮನ ಒಂದು 100 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ, ಇದು ಟ್ರೈಕೋಡರ್ಮ ಚಿತ್ರಾನ್ನದ ಗೊಜ್ಜು ಇದ್ದಂಗೆ 100 ಕೆಜಿ ಕೊಟ್ಟಿಗೆ ಗೊಬ್ಬರ ಅನ್ನ ಇದ್ದಂಗೆ, ಗೊಜ್ಜು ಹಾಕ್ಬಿಟ್ಟು ಕಲಸದ ಕಲಿಸ್ಕೊಂಡು ಒಂದು 15-20 ನೀರು ಚಿಮ್ಕೊಂಡಿದ್ರೆ ಬೆಳ್ಕೊಳ್ಳುತ್ತೆ. ತೊಗೊಂಡು ಕೊಟ್ಟಿಗೆ ಹಾಕ್ಬೋದು. ನೀವು 1 ಕೆಜಿ 2 ಕೆಜಿ ಟ್ರೈಕೋಡರ್ಮ ಮಿಶ್ರಿತ, ಅದಕ್ಕೆ ನಾವು ಸಂಪತ್ ಭರಿತ ಕೊಟ್ಟಿಗೆ ಗೊಬ್ಬರ ಅಂತ ಕರೀತೀವಿ. ಅದನ್ನು ಬಳಸಿಬಿಟ್ರೆ ಈ ರೋಗವನ್ನು ಯಶಸ್ವಿಯಾಗಿ ತೋಟಿ ಮಾಡ್ಬೋದು. ಆದರೆ ನಮ್ಮ ರೈತ ಬಾಂಧವರಿಗೆ ಇದ್ರ ಬಗ್ಗೆ ಜ್ಞಾನ ಕಡಿಮೆ, ಕಲಿಬೇಕು. ಕಲೀಲಿಲ್ಲ ಅಂದ್ರೆ ತೋಟ ಉಳಿಯಲ್ಲ. ಯಾವ ವಿಜ್ಞಾನಿ ಬಂದು ನಾವಿನ ಟ್ರೈಕೋಡರ್ಮ ಹಾಕಕ್ಕಾಗುತ್ತಾ? ತಿಳಿಸೋದಷ್ಟೇ ನಮ್ಮ ಕೆಲಸ ಅಲ್ವ. ಸೊ ಅದರಿಂದ ರೈತ ಬಾಂಧವರು ರೋಗಾಣುವನ್ನು ಹೋಗಲಾಡಿಸ್ಬೇಕು ಅಂದರೆ ಈ ಜೀವಾಣುಗಳನ್ನು ಬಳಸಬೇಕು. ಜೀವಾಮೃತ ಬಳಸಿದರೆ ಯಶಸ್ವಿಯಾಗಿ ಇದನ್ನು ಬರ್ದಂಗೆ ನೋಡ್ಕೋಬೋದು. ಸರ್ ಬಂದುಬಿಟ್ಟಿದೆ ಸರ್, ಏನು ಮಾಡಬೇಕು? ಅವಾಗ ನಾವು ರಾಸಾಯನಿಕಗಳನ್ನು ಬಳಸಲೇಬೇಕಲ್ಲ. ಅದಕ್ಕೆ ಎಕ್ಸಾಕೋನದಲ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ ಬರ್ತದೆ. ಎಕ್ಸಾಕೋನದ ಶಿಲೀಂಧ್ರ ನಾಶಕ 2 ಮಿಲಿ 1 ಲೀಟರ್ ನೀರಿಗೆ ಬರೆಸಿ ಒಂದು ಅಡಿಕೆ ಗಿಡಕ್ಕೆ ಒಂದು 5-6 ಲೀಟ್ರ್ ಬೇರು ನೆನೆಯೋ ರೀತಿ ಹಾಕಿ, ಬೇರುಗಳು ನೆನೆಯೋ ರೀತಿ ಹಾಕಿದರೆ ಆವಾಗ ಆ ಬೇರಿನಲ್ಲಿರ್ತಕ್ಕಂಥ ಶಿಲೀಂಧ್ರಗಳೆಲ್ಲ ಸತ್ತೋಗ್ತವೆ, ಗಿಡ ಚೇತರಿಸ್ಕೊಂತೈತೆ. ಅದು ಪ್ರಾರಂಭಿಕ ಹಂತದ ರೋಗ ಕಣ್ಣು ಬೆಳಗಾದ್ಮೇಲೆ ಯಾವ ಇಂಜೆಕ್ಷನ್ ಕೊಟ್ಟರೆ ಅವ್ನು ಸತ್ತೋಗ್ಬಿಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಇದು ಹಾಗೇನೆ ಪ್ರಾರಂಭಿಕ ಹಂತದಲ್ಲಿ ರೋಗ ಶುರುವಾಗ ಹಂತದಲ್ಲಿ ನಾವು ಈ ಶಿಲೀಂಧ್ರ ನಾಶವನ್ನು ಬಳಸಿಬಿಟ್ಟು ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇದು ರೈತ ಬಾಂಧವರು ಜೀವಾಣುಗಳನ್ನು ಬಳಸಬೇಕು, ಜೀವಾಮೃತವನ್ನು ಬಳಸಬೇಕು, ಶಿಲೀಂಧ್ರ ನಾಶನ ಬಳಸಬೇಕು. ಅವಾಗ ಈ ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಈ ಅಡಿಕೆ ಗಿಡದಲ್ಲಿ ಒಂಬಳೆ ಬಂದಾಗ ಒಂಬಳೆ ತಿನ್ನುವ ಈ ಕೀಟಗಳ ಬಗ್ಗೆನೂ ಹೇಳಿದ್ರೆ, ಈಗ ಒಂಬಳೆ ಒಣಗುವ ರೋಗದ ಬಗ್ಗೆ ಅದನ್ನ ಯಾವ ರೀತಿ ಗುರುತಿಸಬೇಕಾಗತ್ತೆ ನಮ್ಮ ರೈತರು, ಅದೇ ಯಾವ ರೀತಿ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು? ಒಂಬಳೆ ಒಣಗುವ ರೋಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ನಮಗೆ. ಯಾಕೆ ಅಂದ್ರೆ ನಾನು ಹೇಳಿದ್ನಲ್ಲ, ಎಲ್ಲೆಲ್ಲೂ ಅಡಿಕೆ, ನಮ್ಮ ಚಿತ್ರದುರ್ಗ ಅಡಿಕೆ ಬೆಳೆಯೋದಲ್ಲ ಅದು, ಆದ್ರೆ ಎಲ್ಲೆಲ್ಲೂ ಅಡಿಕೆ ಆಗ್ತಾಗ ರೋಗಗಳು ಹಂಗೆ ಇಟ್ಕೊಂಡ್ಬಿಟ್ಟು. ಸೊ ಅದರಿಂದ ಒಂಬಾಳೆ ಒಣಗುವ ರೋಗ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ನಾನೀಗಾಗಲೇ ನಿಮ್ಗೆ ಹೇಳಿ, ಒಂಬಾಳೆ ತಿನ್ನುವ ಹುಳಕ್ಕೂ ಒಂಬಾಳೆ ಒಣಗುವ ರೋಗಕ್ಕೂ ವ್ಯತ್ಯಾಸ ಏನು? ಒಂಬಾಳೆ ದಳಗಳಲ್ಲಿ ಗಸಗಸೆ ಪುಡಿ ಥರ ಇತ್ತು ಅಂದರೆ ಅದು ಒಂಬಾಳೆ ತಿನ್ನುವ ಹುಳ. ಯಾಕೆಂದ್ರೆ ಹುಳದಿಕ್ಕೆ ಗಸಗಸೆ ಥರ ಇರುತ್ತೆ, ಅದು ಇಕ್ಕೆ ಗಸಗಸೆ ಇಕ್ಕೆ ಥರ ಇಲ್ಲ ಅಂದಾಗ ಅದು ರೋಗ, ತುದಿಯಿಂದ ಒಣಕೊಂಬರುತ್ತೆ. ಸೊ ಒಂಬಾಳೆ ಒಣಗುವ ರೋಗ ಇದನ್ನು ನಾನು ಒಂಬಾಳೆ ತೆರೆದ ತಕ್ಷಣನೇ ನಾವು ಈ ರೋಗ ಶುರುವಾಗ್ಬಿಡುತ್ತೆ. ಸೊ ಇದನ್ನು ಗುರುತಿಸಿಬಿಟ್ಟು ನಾವು ಹತೋಟಿ ಕ್ರಮ ಕೈಗೊಂಡ್ರೆ ಇದನ್ನು ನಾವು ವಿಶೇಷವಾಗಿ ಹತೋಟಿ, ಇದನ್ನು ಹೆಂಗೆ ಹತೋಟಿ ಮಾಡಬೇಕು ಅಂದರೆ, ಇದು ಮೊದಲನೇ ಕೆಲಸ ಏನು ಅಂದರೆ, ಒಂಬಾಳೆ ಒಣಗುವ ರೋಗ ಬಂದಿರತಕ್ಕಂಥ ಒಂಬಾಳೆಗಳಿತ್ತ ಹೊಲದಲ್ಲಿ. ಕೆಲವು ರೈತರೇ ಮಾಡಿಬಿಡ್ತಾರೆ, ಅಡಿಕೆ ಎಲ್ಲ ಕ್ಲೀನಾಗಿ ಕಿತ್ಬಿಡ್ತಾರೆ, ಆ ರೋಗ ಬಂದು ಒಣಗಿರೋ ಹಂಗೆ ಬಿಟ್ಬಿಡ್ತಾರೆ. ಮುಂದಿನ ವರ್ಷ ಮಳೆಗಾಲದ ತನಕ ಹಾಗೇ ಅದು ರೋಗ ಗುಪ್ತವಾಗಿರುತ್ತೆ. ಮಳೆ ಬಿದ್ದ ತಕ್ಷಣ ಅಲ್ಲಿರೋ ರೋಗಾಣು ಹೆಚ್ಚಿಗೆಯಾಗಿ ಎಲ್ಲ ಕಡೆ ಹರಡುತ್ತೆ. ಸೊ ಅದರಿಂದ ಒಂಬಾಳೆ ರೋಗ, ಒಂಬಾಳೆ ಒಣಗುವ ರೋಗದಿಂದ ಬಾಧಿತವಾದ ಒಂಬಾಳೆಗಳನ್ನು ಕೊನೆಯ ಬೀಡು ಅಡಿಕೆ ಕೀಳ್ತಾರಲ್ಲ, ಅವಾಗ ಅವೆಲ್ಲ ಒಂಬಾಳೆಗಳನ್ನು ಕಿತ್ತು ಸುಟ್ಟಾಕ್ಬೇಕು, ಇಲ್ಲ ಗುಂಡೆಗೆ ಗೊಬ್ಬರ ಮಾಡ್ಕೋಬೇಕು. ಮ್ಯಾಲ್ಗಡೆ ಬಿಸಾಕ್ಬಾರ್ದು, ಮ್ಯಾಲ್ಗಡೆ ಬಿಸಾಕಿ ರೋಗ ಬಿಟ್ಕೊಂಡಂಗೆ ಮತ್ತೆ ಮಳೆಗಾಲ ಬಂದ ತಕ್ಷಣ ಅದೇ ರೋಗಾಣು ಉದ್ಭವ ಆಗ್ತಾವೆ, ಮತ್ತು ತೋಟ ತುಂಬ ಹರಡ್ಕೊಳ್ಳುತ್ತೆ. ಇದನ್ನು ಕಲಿಬೇಕು. ಯಾಕೆಂದರೆ ಒಂಬಾಳೆ ಒಣಗುವ ರೋಗವನ್ನು ಹತೋಟಿ ಮಾಡೋಕ್ಕೆ ಅದಕ್ಕೆ ಶಿಲೀಂಧ್ರನಾಶಕ ಸಿಂಪಡಣೆ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ಏನು ಮಾಡ್ಬೇಕು, ಅದಕ್ಕೆ ಬಾಧಿತ ರೋಗ ಪೀಡಿತ ಒಂಬಾಳೆಗಳನ್ನು ನಾಶಪಡಿಸ್ಬೇಕು. ಅದು ಬಹಳ ಮುಖ್ಯವಾಗಿ ಆ ನಂತರ ಈ ಒಂಬಾಳೆ ರೋಗ ಕಾಣಿಸ್ಕೊಂಡಾಗಿ ನಾವೇನು ಮಾಡ್ಬೋದು ಅಂದರೆ, ನಾವು ಮ್ಯಾಂಕೋಜೆ ಬಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ ಬರುತ್ತೆ, ಅದನ್ನು 2 ಗ್ರಾಮ್ ಲೀಟರ್ಗಾಗಿ ಸಿಂಪಡಣೆ ಮಾಡೋದ್ರ ಮೂಲಕ ನಾವು ಇದನ್ನ ಹತೋಟಿ ಮಾಡ್ಬೋದು. ಸರ್, ಇನ್ನೊಂದು ಎಲೆಚುಕ್ಕೆ ರೋಗದ ಬಗ್ಗೆ ಹೇಳಿದ್ರೆ, ಈ ಎಲೆಚುಕ್ಕೆ ರೋಗನ ಯಾವ ರೀತಿ ಗುರುತಿಸಬಹುದು, ಯಾವ ಹಂತದಲ್ಲಿ ಬರುತ್ತೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗ್ತದೆ? ಅಡಿಕೆ ಬೆಳೆಯಲ್ಲಿ ಎಲೆಚುಕ್ಕೆ ರೋಗ ಅಂತ ಹೆಸರೇ ಹೇಳ್ತದೆ. ಎಲೆನಲ್ಲಿ ಚುಕ್ಕೆ ಬಂದ್ರೆ ಎಲೆಚುಕ್ಕೆ ರೋಗ. ಇದು ಎಲೆಚುಕ್ಕೆ ರೋಗ ಬರಕ್ಕೆ ನಾನಾ ಕಾರಣ ಇದಾವೆ. ಈಗಿನ ನಾನು ರೈತರ ಅಡಿಕೆ ತೋಟಕ್ಕೆ ಹೋಗಿದ್ದೆ, ಅವರಲ್ಲಿ ರೋಗ ಭಯಂಕರ ಇತ್ತು. ಯಾಕೆ ಅಂದರೆ ನಾನು ಹೇಳಿದ್ನಲ್ಲ, ಪೋಷಕಾಂಶ ಕೊರತೆಯಿಂದಲೂ ಬರುತ್ತೆ. ಈಗ ಪೋಷಕಾಂಶ ಕೊರತೆ ಆದಾಗ ಏನಾಗುತ್ತೆ, ಎಲೆ ವೀಕ್ ಆಗುತ್ತೆ. ಎಲೆ ವೀಕ್ ಆದಮೇಲೆ ಮನುಷ್ಯ ವೀಕ್ ಆದಾಗ ಎಲ್ಲ ಕಾಯಿಲೆ ಬರೋದಿಲ್ವ? ಅದೇ ರೀತಿ ಎಲೆ ಯಾವಾಗ ಅದು ಪೋಷಕಾಂಶ ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ, ಯಾಕಂದ್ರೆ ಕರ್ಲ ಮಣ್ಣು ಉಪ್ಪು ನೀರ ಕಡೆ ಪೋಷಕಾಂಶ ಸಿಗಲ್ಲ. ನಮ್ಮ ಮಣ್ಣು ವಿಜ್ಞಾನಿಗಳಾಗಲೇ ತಿಳಿಸಿದ್ದಾರೆ ಏನಂತ, ಕರ್ಲ ಮಣ್ಣು ಇದ್ರೆ ಉಪ್ಪು ನೀರಿದ್ರೆ ಪೋಷಕಾಂಶ ಲಭ್ಯತೆ ಇರಲ್ಲ. ಸೊ ಅದೇ ರೀತಿ ಪೋಷಕಾಂಶ ಕೊರತೆ ಆದರೂ ಎಲೆ ಹಳದಿ ಆಗುತ್ತೆ, ಅವಾಗ ಎಲೆ ಹಳದಿ ಆದಮೇಲೂ ಯಾವಾಗ ಎಲೆ ವೀಕ್ ಆಗುತ್ತೆ, ಚುಕ್ಕೆ ಬರ್ತದೆ. ಸೊ ಅದು ಎಲೆ ಚುಕ್ಕೆ ರೋಗ. ಆನಂತರ ಏನಾಗುತ್ತೆ, ನಾವು ನುಸಿ ಉಳಿದವಲ್ಲ, ಅವು ರಸ ಇದ್ದಮೇಲೂ ಎಲೆ ವೀಕ್ ಆಗುತ್ತೆ, ಆ ನುಸಿ ರಸ ಇದ್ದಮೇಲೂ ಕೂಡ ಎಲೆ ಚುಕ್ಕೆ ರೋಗ ಬರುತ್ತೆ. ಆಮೇಲೆ ಏನಾಗುತ್ತೆ, ಕರ್ಲ ಮಣ್ಣು ಉಪ್ಪು ನೀರಾದಾಗ ಎಲೆ ಸುಟ್ಟಂಗಾಗುತ್ತೆ, ತುದಿಯಿಂದ ಒಣಕೊಂಬರುತ್ತೆ, ತುದಿಯಿಂದ ಮಚ್ಚೆ ಒಣಕೊಂಬಂತು, ಅದು ಎಲೆ ಚುಕ್ಕೆ ರೋಗ. ಈ ರೀತಿ ಎಲೆ ಚುಕ್ಕೆ ರೋಗಗಳಲ್ಲೇ ಇಷ್ಟು ರೀತಿ ಇದ್ದಾವೆ. ಸೊ ಇವನ್ನ ನಾವು ಗುರುತಿಸಬಹುದು. ಗುರುತಿ ಅದಕ್ಕೆ ಸರಿಯಾಗಿ ಬರೀ ನಾವು ಅದು ಕಿಲಿಂದ ನಾಶಕ ಸಿಂಪಡಣೆ ಒಂದೇ ಅಲ್ಲ, ಅದು ನೀರು ನಿರ್ವಹಣೆ ಮಾಡಬೇಕು, ಗೊಬ್ಬರ ಹಾಕ್ಬೇಕು. ನಮ್ಮಲ್ಲಿ ಅಡಿಕೆ ಅನೇಕ ರೈತ ಬಂದವ್ರಿಗೆ ಏನು ಗೊತ್ತಾ, ಅಡಿಕೆ ಅಂದರೆ ಚೆನ್ನಾಗಿ ನೀರು ಕೊಟ್ಬಿಡ್ಬೇಕಪ್ಪ. ಯಾವಾಗಲೂ ಅಡಿಕೆ ತೋಟ ಅಂದ್ಮೇಲೆ ನೀರು ನಿಂತಿರ್ಬೇಕು. ಹಂಗೆ ನಿಂತು ನಾನು ರೈತರು ಬಂದವ್ರಿಗೆ ಹೇಳ್ತೀವಿ, ಅಡಿಕೆ ತೋಟಕ್ಕೆ ಅತಿಯಾಗಿ ನೀರು ಕೊಡೋದು ಒಂದೇ, ಜೇಬ್ ತುಂಬ ದುಡ್ಡು ತುಂಬ್ಕೊಂಡು ಅಡೆಯಲ್ಲಿ ಒಂದು ತೂತ ಮಾಡ್ಕೊಳ್ಳೋದು ಒಂದೇ, ತೂತಾಗಿರೋ ಜೇಬ್ನ ದುಡ್ಡು ನಿಲ್ತಾವ? ನಿಲ್ಲಲ್ಲ. ಅಡಿಕೆ ತೋಟದಾಗ ಯಾವಲ್ಲೂ ನೀರು ಕಟ್ಟಿರೋ ತೋಟಲ್ಲೂ ಆ ಪೋಷಕಾಂಶನೂ ನಿಲ್ಲಲ್ಲ. ಸೊ ಅದರಿಂದ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಎಲೆನಲ್ಲಿ ಚುಕ್ಕ ಚುಕ್ಕೆ ಕಾಣಿಸ್ಕೊಂಡಾಗ ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ. ಅದು ಪುರಕ್ಕೆ ಕಾರಣ ಇಲ್ಲ, ಪೋಷಕಾಂಶ ಕೊರತೆಯಿಂದ ಬರ್ಬೋದು ಅಥವಾ ನುಸಿಗಳು ರಸ ಇರೋದ್ರಿಂದಲೂ ಬರ್ಬೋದು. ಇವೆರಡೂ ಸಮಸ್ಯೆ ಇಲ್ಲ ಅಂದಾಗ ಅದು ಎಲೆ ಚುಕ್ಕೆ ರೋಗ ಇರುತ್ತೆ. ಬಟ್ ಇವು ಸಮಸ್ಯೆಯಿಂದಲೂ ಬಂದಾಗಲೂ ಕೂಡ ನಾವು ಅದಕ್ಕೆ ಸಿಂಪಡಣೆ ಮಾಡೋದು. ಇದಕ್ಕೂ ಕೂಡ ನಾವು ಮ್ಯಾಂಕೋಜೆಬ್ 2 ಗ್ರಾಮ್ 1 ಲೀಟರ್ ನೀರು ಬೆರೆಸಿಬಿಟ್ಟು, ಜೊತೆಗೆ ನಾವು 1-2 ದ್ರಾವಣ ಬರ್ತಾ ಅದನ್ನು ಬೆರೆಸ್ಕೊಂಡು ಸಿಂಪಡಣೆ ಮಾಡಿದ್ರೆ ಅದನ್ನು ಯಶಸ್ವಿಯಾಗಿ ನಾವು ಹತೋಟಿ ಮಾಡ್ಬೋದು. ನೀವು ಹೇಳ್ದಂಗೆ ಸಾಕಷ್ಟು ಈ ಪೋಷಕಾಂಶಗಳು ಗೊಬ್ಬರ ಇವನ್ನೆಲ್ಲ ಕೊಟ್ಟು ಈ ಬರೀ ನೀವು ರಾಸಾಯನಿಕದಿಂದ ಸಿಂಪಡಣೆ ಮಾಡೋದಂದ್ರೆ ಅಥವಾ ಈ ಪರಿಸರ ಪ್ರಿಯ ವಿಧಾನದಿಂದ ಬೇವಿನ ಎಣ್ಣೆ ಈ ಪ್ರಾರಂಭಿಕ ಹಂತದಲ್ಲಿ ಇಂಥದ್ದು ಏನೋ ನಿರ್ವಹಣೆ ಮಾಡಬಹುದು? ಅದು ಸಹಜ. ತಾವು ಹೇಳಿದ್ರೆ ಸಾವಯವ ಕೃಷಿ ಅಂತ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ. ಸೊ ಸರಿಯಾದ ಊಟ ಕೊಟ್ಟರೆ ಯಾವ ಸಮಸ್ಯೆನೂ ಬರಲ್ಲ. ನಾವು ಕೊಡ್ತಾ ಇಲ್ಲ. ಅಡಿಕೆ ತೋಟದಲ್ಲಿ ಬಹಳಷ್ಟು ಅಡಿಕೆ ಬೆಳೆದ್ರೆ ನಾವು ನೋಡಿದ್ವಿ, ಒಳ್ಳೆ ನೀರು ಬಿತ್ತ, ಅಡಿಕೆ ಹಾಕು, ಡ್ರಿಪ್ ಹಾಕು, ಆಟೋ ಸ್ಟಾಕ್ ಹಾಕಿ ಆರಾಮಾಗಿರ್ತಾರೆ. ಅವು ನೀರು ಕುಡಿತಾವೆ ಪ್ರಾರಂಭದಲ್ಲಿ, ದೊಡ್ಡವಾದ್ಮೇಲೆ ನಮಗೆ ನೀರು ಕುಡಿಸ್ತಾವೆ. ಆದ್ದರಿಂದ ಅಡಿಕೆ ತೋಟವನ್ನು ಎಲ್ಲ ರೀತಿಯಿಂದ ನೀರು ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ ಎಲ್ಲವನ್ನೂ ನಿರ್ವಹಣೆ ಮಾಡಿದರೆ ಮಾತ್ರ ನಾವು ಹುಳ ರೋಗ ಹತೋಟಿ ಮಾಡಬಹುದೇ ಹೊರತು ಬರೀ ಕೇವಲ ರಾಸಾಯನಿಕಗಳನ್ನು ಸಿಂಪಡಣೆಯಿಂದಲೇ ಹತೋಟಿ ಮಾಡ್ತಂದ್ರೆ ಅದು ಅಸಾಧ್ಯ. ಯಾಕೆಂದ್ರೆ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರೋ ಊಟ ಮುಖ್ಯ ತಾನೆ. ಅಡಿಕೆ ಗಿಡಕ್ಕೂ ಅಷ್ಟೇ, ತೆಂಗಿನ ಗಿಡ ಅನ್ನೋದು ಯಾವುದೇ ಬೆಳೆಯಾದರೂ ಅಷ್ಟೇ, ಉತ್ತಮವಾದ ಪೋಷಕಾಂಶವನ್ನು ಸಮ ಪ್ರಮಾಣದಲ್ಲಿ ಕೊಡಬೇಕು. ಸಕ್ಕರೆ ಕಾಯಿಲೆ ಇರೋ 4 ಒಳಗೆ ತಿಂದ ಅಂದ್ರೆ ಹೋದ? ಇದು ಹಾಗೇನೆ. ನೀವು ಅತಿಯಾಗಿ ಈ DAP ನೀರು ಚೆನ್ನಾಗಿ ಅಡಿಕೆ ತೋಟಕ್ಕೆ ಹಾಕ್ತಾರೆ, ಎಲ್ಲ ರೋಗ ಹುಳ ಬರ್ತವೆ, ಏನು ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ರೈತ ಬಾಂಧವರು, ಅದಕ್ಕೆ ರೈತವರು ವಿಜ್ಞಾನಿಗಳಾಗಬೇಕು. ಅದೇ ಕೃಷಿ ವಿಜ್ಞಾನ ಕೇಂದ್ರದ ಮೂಲ ತತ್ವ. ಬಂದಂಥ ರೈತರಿಗೆ ವಿಜ್ಞಾನವನ್ನು ತಿಳಿಸೋದು ನಮ್ಮ ಕರ್ತವ್ಯ. ಅವರು ವಿಜ್ಞಾನಿ ತಿಳ್ಕೊಂಡು ಅವರು ವಿಜ್ಞಾನಿಗಳಾದ್ರೆ ಮಾತ್ರ ಎಲ್ಲ ಸಮಸ್ಯೆಗಳ ನಿರ್ವಹಣೆ ಮಾಡಬಹುದೇ ಹೊರತು ಕೇವಲ ನಾವು ಹೇಳ್ತಕ್ಕಂಥ ರಸಗೊಬ್ಬರ ರಾಸಾಯನಿಕ ಒಂದರಿಂದಲೇ ಹತೋಟಿ ಮಾಡೋದು ಅಸಾಧ್ಯ. ಈ ಅಡಿಕೆ ಇಲ್ಲಿ ಕಂಡುಬರ್ತಕ್ಕಂಥ ಕೀಟ ಮತ್ತು ರೋಗಗಳ ಬಗ್ಗೆ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಹೆಚ್ಚಿನ ಮಾಹಿತಿ ಬೇಕು ಅಂದರೆ ರೈತ ಬಾಂಧವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡ್ಬೇಕು. ಅದು ಸಮಸ್ಯಾತ್ಮಕ ಅಂತ ಎಲೆಗಳನ್ನು ತಗೊಂಬರ್ಬೇಕು, ಅದು ಬಹಳ ಮುಖ್ಯ. ಕೆಲವರು ಫೋಟೋ ತಗೊಂಬಂದ್ಬಿಡ್ತಾರೆ. ನಾನು ಅನೇಕ ರೈತರಿಗೆ ಹೇಳ್ತೀನಲ್ಲ, ಫೋಟೋದಲ್ಲೂ ಮಾಹಿತಿ ಕೊಡ್ತೀವಿ. ಯಾಕೆಂದ್ರೆ ಎಲ್ಲ ರೈತರು ಕೂಡ ಪಾಪ ನಾವು ಚಳ್ಳಕೆರೆ ಮೊಣಕಾಲ್ಮೂರಾಗಿರ್ತಕ್ಕಂಥವು ಸಾಮಾನ್ಯ ಸಮಸ್ಯೆಗಳಿಗೆ ನಾವು ಫೋಟೋ ಕಳಿಸಿದ್ರು ಹೇಳ್ತೀವಿ. ಆದರೆ ಕೆಲವು ಸಮಸ್ಯೆ ಏನು ಹೇಳಿದ್ರು, ಪೋಷಕಾಂಶದಿಂದ ಬಂದಿದೆಯೋ ಅಥವಾ ನುಸಿಯಿಂದ ಬಂದಿದೆಯೋ ಅಥವಾ ಎಲೆ ಚಿಕ್ಕ ರೋಗದಿಂದ ಸಮಸ್ಯೆ ಬಂದಿದೆಯೋ ಅಂತ ಫೋಟೋ ನೋಡಿ ಹೇಳೋಕ್ಕಲ್ಲ. ನಾನು ರೈತರಿಗೆ ಹೇಳ್ತೇವೆ, ಹೌದಪ್ಪ ನಿಮ್ಮ ಹುಡುಗ ಏನಾರ ಕಾಯಿಲೆ ಆಗಿರೋದನ್ನ ಡಾಕ್ಟ್ರಿಗೆ ಫೋಟೋ ತೋರಿಸ್ಬಿಟ್ಟು ಔಷಧಿ ಹೇಳಿಸ್ತೀರಾ ಅಂತೀವಿ, ಹೇಳೋಕ್ಕಾಗುತ್ತಾ ಡಾಕ್ಟ್ರು? ಇದು ಹಾಗೇನೆ. ನಿಮ್ಮ ಹುಡುಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಡಾಕ್ಟರ್ ಹೇಳ್ಬೋದು ತಾನೆ? ಇದು ಹಾಗೆ ರೈತ ಬಾಂಧವರು ರೋಗ ಪೀಡಿತವಾದ ಎಲೆ ಅಥವಾ ಗಿಡಗಳನ್ನು ಸ್ವಲ್ಪ ಭಾಗವನ್ನು ತಗೊಂಬಂದು ನಮಗೆ ತೋರಿಸಿದರೆ ನಾವು ಉತ್ತಮವಾದ ಸಲಹೆ ಕೊಡೋ ಅನುಕೂಲ ಆಗುತ್ತೆ. ಆದ್ದರಿಂದ ರೈತ ಬಾಂಧವ ಆದಷ್ಟು ಕೃಷಿ ವಿಜ್ಞಾನಕ್ಕಿಂತ ಒಮ್ಮೆ ಭೇಟಿ ಕೊಡಿ. ಯಾಕೆಂದರೆ ಸಮಸ್ಯೆ ಗಂಭೀರವಾಗಿದ್ದಾಗ ನೀವು ಒಮ್ಮೆ ನಮ್ಮ ಕೃಷಿ ವಿಜ್ಞಾನಕ್ಕೆ ಭೇಟಿ ಕೊಡಿ. ನೀವು ಒಂದೆರಡು ಬೇರೆ ಭೇಟಿಗೆ ಹೊಟ್ಟರೆ ನಾವು ನಿಮ್ಮಲ್ಲಿ ಭೇಟಿ ಕೊಡ್ತೀವಿ. ಯಾಕೆಂದರೆ ಅದಕ್ಕೆ ರೈತರು ಮತ್ತು ವಿಜ್ಞಾನಿಗಳ ಸಂಬಂಧ ಅನ್ನೋದೇ ಅದು. ಸೊ ಭೇಟಿ ಕೊಡೋಕೆ ಹೇಳ್ತೀವಿ. ಆನಂತರ ವಾಟ್ಸಪ್ ಮೂಲಕ ಕಳಿಸ್ಬೋದು, ಆನಂತರ ಫೋನ್ ಮಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 9408098733. ಸೊ ದೂರವಾಣಿ ಸಂಖ್ಯೆಗೆ ರೈತ ಬಾಂಧವರು ಕೇಳಿ, ಸರ್ ನಮ್ಮನ್ನು ಭೇಟಿಯಾಗಬೇಕು, ಹೆಚ್ಚಿನ ಮಾಹಿತಿ ಬನ್ನಿ. ದೂರವಾಣಿ ಮೂಲಕನೇ ಹೆಚ್ಚಿನ ಮಾಹಿತಿ ಕೇಳಿದ್ರೆ ಎಲ್ಲ ರೈತರಿಗೂ ಹೇಳಿದ್ರೆ ನನ್ನ ಕಿವಿ ಏನಾಗ್ತವೆ. ಆದ್ದರಿಂದ ರೈತ ಬಾಂಧವರು ದೂರವಾಣಿ ಸಂಖ್ಯೆನ ಅದನ್ನು ಸದುಪಯೋಗ ಒಳ್ಳೆ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟು ಕೇಳಿ ಬರೀ. ಯಾಕೆಂದ್ರೆ ದೂರವಾಣಿ ಸಂಖ್ಯೆ ನಾವು ಕೊಡೋದೇ ಮಾಹಿತಿ ತಿಳ್ಕೊಳ್ಳೋಕ್ಕೆ. ಆದರೆ ದೂರವಾಣಿನ ಎಲ್ಲ ವಿಷಯಗಳನ್ನು ಕೇಳಿ, ಒಂದೆರಡು ವಿಷಯ ಕೇಳಿ, ಯಾಕೆಂದ್ರೆ ಅದು ಕೊಡೋದು ನಮ್ಮ ಕರ್ತವ್ಯ. ಹೆಚ್ಚಿನ ಮಾಹಿತಿ ಆದಷ್ಟು ನಮ್ಗೆ ಕೇಳ್ಕೊಂಡು, ಯಾಕಂದ್ರೆ ಅವರಿಗೆ ಚಳ್ಳಕೆರೆ ಒಳಕೆರೆ ವಸ್ತ್ರದಿಂದ ಬರ್ತಾರೆ, ನಾವು ಯಾವ್ದಾರು ಹಳ್ಳಿ ಹೋದಾಗಪ್ಪ ಅವನು ಅವರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಸರ್ ಇದ್ದೀರಾ, ನಾವು ಬರ್ತೀವಿ ಅಂತ ಭೇಟಿಯಾಗಿ ಬಂದು ಮಾಹಿತಿ ತಗೊಳ್ಳಿ. ಆದಷ್ಟು ಕೃಷಿ ವಿಜ್ಞಾನಕ್ಕೆ ಮುಖಾಮುಖಿ ಚರ್ಚೆ ಮಾಡಿದರೆ ಹೆಚ್ಚಿನ ಮಾಹಿತಿ ಕೊಡೋಕೆ ಅನುಕೂಲ ಆಗುತ್ತೆ. ರೈತ ಬಾಂಧವರೇ, ಡಾಕ್ಟರ್ ಎಸ್ ಮುಂಕರಪ್ಪ ಸರ್ ಅವರ ಮೊಬೈಲ್ ಸಂಖ್ಯೆ 9408098733. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಅಡಿಕೆಯಲ್ಲಿ ಕಂಡುಬರ್ತಕ್ಕಂಥ ಕೀಟ ಹಾಗೂ ರೋಗಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಅದರ ನಿರ್ವಹಣೆ ಕ್ರಮಗಳು ಯಾವ ರೀತಿ ಅನುಸರಿಸಬೇಕು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಕೀಟ ಮತ್ತು ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಎಸ್ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ತಂಗ್ಯೋ

ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮದುಗಾದ